ಪ್ರದೇಶದಲ್ಲೂ ಆಗಾಗ ಬರ್ತಾ ಇದೆ. ಅದೇನಾಗ್ತಾ ಇದೆ ಅಂದ್ರೆ, ಸಾಮಾನ್ಯವಾಗಿ ಈ ಜಾನುವಾರುಗಳಲ್ಲಿ ಬರ್ತಕ್ಕಂತ ಇದು ಕಾಲ್ಬಾಯಿ ಜ್ವರ ಗೊರಸುಗಳು ಇರ್ತಕ್ಕಂಥ ಪ್ರಾಣಿಗಳಲ್ಲಿ ಕಾಮನ್ವಾಗಿ ಕಂಡುಬರ್ತೈತೆ. ಇದು ಮೊದಲು ಭಾಳಷ್ಟು ಬಂದಿದ್ದು, ಕೆಲವೊಂದು 4-5 ವರ್ಷದಿಂದ ಒಂದು 10-20,000 ದನನೂ ಸತ್ತು ತೊಂದರೆನೂ ಅನುಭವಿಸಿದ್ವಿ. ಆನಂತರ ಏನಾಯ್ತು ಅಂದ್ರೆ, ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮ ಸರ್ಕಾರದ ಮುಖಾಂತರ ನಾವೆಲ್ಲ ಮನೆ ಮನೆಗೆ ಅಡ್ಡಾಡಿ ಲಸಿಕೆ ಹಾಕೋ ಕಾರ್ಯಕ್ರಮವನ್ನು ಕೈಗೊಂಡ್ವಿ. ಇದರಿಂದಾಗಿ ನಾವು ಈಗ 7 ಸುತ್ತು ಮುಗಿಸಿದ್ದೇವೆ. ರಾಷ್ಟ್ರೀಯ ಕಾರ್ಯಕ್ರಮ ಆದ ನಂತರ 7 ಸುತ್ತು, ಮೊದಲು 16 ಸುತ್ತು ಮಾಡಿದ್ದೀವಿ, ಈಗ 7 ಸುತ್ತು ಮಾಡಿದ್ದೀವಿ. ಈ ರೀತಿಯಾಗಿ ನಾವು ಪ್ರತಿ ವರ್ಷಕ್ಕೆ 2 ಸಲ ಕಾಲ್ಬಾಯಿ ಜ್ವರ ಲಸಿಕೆಯನ್ನು ರೈತರ ಮನೆ ಬಾಗಿಲಿಗೆ ಹೋಗಿ ಹಾಕಿಸ್ತೇವೆ. ಈಗ ಈ ಒಂದು ಲಸಿಕಾ ಕಾರ್ಯಕ್ರಮದ ಅವಧಿ ಎಲ್ಲಿಂದ ಎಲ್ಲಿ ತನಕ ಇದೆ ಡಾಕ್ಟರ್? ಈಗಾಗಲೇ ನಾವು ಮೊನ್ನೆ ಏಪ್ರಿಲ್ ಮೇದಲ್ಲಿ ಮುಗಿಸಿದ್ದೇವೆ. ಪ್ರತಿ ವರ್ಷ ವರ್ಷದಲ್ಲಿ 2 ತಿಂಗಳು ತಗೊಳ್ತೀವಿ. ಈಗ ಕಳೆದ ಈ 2ನೇ ರೌಂಡ್ ಏನಿದೆಯಲ್ಲ, ಏಪ್ರಿಲ್ ಮೇದಲ್ಲಿ ಮುಕ್ತಾಯ ಆಗಿದೆ. ಈಗ ನೆಕ್ಸ್ಟ್ ನಾವು ರೌಂಡ್ ತಗೊಳ್ದು ಅಂದ್ರೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಅಂದ್ರೆ 6 ತಿಂಗಳಿಗೆ ಗ್ಯಾಪ್ ಅಲ್ಲಿ ಒಂದ್ಸಲ ಹಾಕ್ತೇವೆ. ಪ್ರತಿ 6 ತಿಂಗಳಿಗೊಮ್ಮೆ ಲಸಿಕೆಗೆ ಹಾಕ್ತೇವೆ ನಾವು. ಒಂದು ಕರೆಯ ನಾನು ಹೇಳಿ. ಹಲೋ ಕೃಷಿರಂಗ, ಕೇಳಿ, ಪ್ರಶ್ನೆ ಕೇಳಿ. ನಮಸ್ಕಾರ, ನಾನು ಶ್ರೀರಂಪಣ್ಣ ತಾಲೂಕು ಅರಕೆರೆ ಗ್ರಾಮದಿಂದ ಮಾತಾಡ್ತಾ ಇದ್ದೀನಿ ಸರ್. ಹೇಳಿ ಸರ್. ನಮ್ಮಲ್ಲಿ ಪ್ರತಿನಿತ್ಯ 8,000 ಲೀಟರ್ ಹಾಲು ಉತ್ಪಾದನೆ ಮಾಡ್ತಾರೆ ಸರ್. ಹೌದು. ಲಸಿಕಾ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೀತದೆ. ಹೌದು. ಆದ್ರೆ ನಾವು ಹಾಸ್ಪಿಟ್ಲ್ ಹೋಗ್ಬೇಕಾದ್ರೆ ಹಾಸ್ಪಿಟ್ಲ್ ಅಲ್ಲಿ ಒಂದು ಇದು ನಡೀತದೆ ಸರ್. ಪಾಪ ಡಾಕ್ಟ್ರು ಟೆಕ್ನಿಕಲ್ ಕೆಲಸ ನಾನ್ ಟೆಕ್ನಿಕಲ್ ಕೆಲಸ ಯಾವ್ದು ಮಾಡ್ತಾರೆ ಅಂತಲೇ ಗೊತ್ತಾಗೋದಿಲ್ಲ. ಯಾಕೆ ಅಂದ್ರೆ ಟೆಕ್ನಿಕಲ್ ಕೆಲಸಕ್ಕೆ ಡಾಕ್ಟ್ರು ಇದ್ರೆ ಪಶುಗಳನ್ನಾದ್ರೂ ಎಲ್ಲನ್ನ ನೋಡಿ ಒಂದು ಏನ್ ಟ್ರೀಟ್ಮೆಂಟ್ ಮಾಡ್ತಾರೆ, ಹೊರಗಡೆ ಕರ್ನಾಟಕಕ್ಕೆ ಹೋಗಿ ಎಲ್ಲನ್ನ ನೋಡ್ಕೊಬರೋಕೆ ಒಂದು ಅವಕಾಶ ಇರುತ್ತೆ ಡಾಕ್ಟ್ರುಗಳಿಗೆ. ಈ ನಾನ್ ಟೆಕ್ನಿಕಲ್ ಕೆಲಸ ಇರೋದ್ರಿಂದ ಏನ್ ಮಾಡ್ತಾರೆ, ಕಂಪ್ಯೂಟರ್ ಮುಂದ್ಗಡೆ ಏನಾದ್ರು ಒಂದ್ ಬರೀದು ಮಾಡುದು, ಅದು ಸೇರ್ಸುದು, ಇದ್ ಮಾಡ್ತಾ ಇರ್ತಾರೆ. ನಾವು ಹೋದ್ರೆ ಒಂದ್ 10 ನಿಮಿಷ ಕಾಲ್ ಗಂಟೆ ಕುಂತ್ಕೊಳ್ಳೋದು, ಒಂದೀಗ ಒಂದು ಇಂಜೆಕ್ಷನ್ನೇ ಮಾಡ್ಬೇಕಾಯ್ತು. ಈ ರೀತಿ ಆದಾಗ ನೀವು ಪಶು ಸಚಿವರು ಅಂತ ನೇಮಿಸಿದ್ದೀರಿ, ಪ್ರತಿ ಒಂದು ಪಶು ಸಚಿವರು ಅಂತ ಇರೋರು ಏನ್ ಮಾಡ್ತಾರೆ, 1 ತಿಂಗಳು ಕೆಲಸ ಮಾಡ್ತಾರೆ ಸರ್. ನಮ್ಮಲ್ಲಿ 8,000 ಲೀಟರ್ ಹಾಲು ಉತ್ಪಾದನೆ ಮಾಡೋ ಜಾಗದಲ್ಲೇ ಈ ರೀತಿ ಆದ್ರೆ ಇನ್ ಬೇರೆ ಕಡೆ ಏನ್ ಇರ್ಬೋದು ಸರ್? ನಿಮ್ಮ ಹೆಸರು ಹೇಳಿಲ್ಲ, ಹೆಸರು ಹೇಳಿ. ನಾಗರಾಜಸ್ವಾಮಿ ಅವರು, ಈಗೇನಂದ್ರೆ ಈ ಲಸಿಕಾ ಕಾರ್ಯಕ್ರಮ ಇದ್ದಾಗ ಆತರ ನಾವು ಯಾರು ಆಸ್ಪತ್ರೆಗೆ ನಿಮ್ಮ ಜಾನುವಾರುಗಳನ್ನು ಕರ್ಕೊಂಡು ಬಾ ಅಂತ ಹೇಳೋದಿಲ್ಲ. ಲಸಿಕಾ ಕಾರ್ಯಕ್ರಮ ಇದ್ದಾಗ ಅವರೇ ನಿಮ್ಮ ಮನೆಗೆ ಹುಡುಕೊಂಡು ನೀವು ಎಲ್ಲಿದ್ದೀರಾ, ನಿಮ್ಮ ಜಾನುವಾರುಗಳೇನು, ಅವುಗಳಲ್ಲಿರ್ತಕ್ಕಂಥ ಇಯರ್ ಟ್ಯಾಗ್ ನಂಬರ್ ಏನು ಅದೆಲ್ಲ ನೋಡಿ ಲಸಿಕೆ ಹಾಕಿ ನಿಮ್ಮಿಂದ ಮತ್ತು ನಿಮ್ಮ ಫೋನ್ ನಂಬರ್ ಎಲ್ಲ ಬರ್ಕೊಂಡು ಹೋಗ್ತಾರೆ ಅವರು. ಅವರು ಅವಾಗ ನಿಮ್ಮನ್ನು ಕಾಯಿಸಲ್ಲ. ಆದರೆ ಏನಂದರೆ ಚಿಕಿತ್ಸೆಗಾಗಿ ನೀವು ಬರ್ತಿರಲ್ಲ, ಚಿಕಿತ್ಸೆ ಬಂದಾಗ ಅವರು ಚಿಕಿತ್ಸೆ ಕೊಡ್ತಿರ್ತಾರೆ. ಚಿಕಿತ್ಸೆಗಾಗಿ ಅವ್ರು ಬಂದಾಗ ಸ್ವಲ್ಪ ಎಲ್ಲ ಕೇಸ್ಗಳು ಜಾಸ್ತಿ ಇದ್ರೆ ಅಥವಾ ಕಾಲಿಂಗ್ ಕೇಸಸ್ ಮನೆ ಮನೆಗೆ ಹೋಗಿದ್ರೆ ಅಂದರೆ ಲೇಟ್ ಆಗುತ್ತೆ. ಇನ್ನು ಪಶುಸಕಿಯರ್ ಅಂತ ಹೇಳಿದ್ರಲ್ಲ, ಪಶುಸಕಿಯರ್ ಅಂದರೆ ಏನಂದರೆ ಇವರು ಸಾಮಾನ್ಯವಾಗಿ NRLM ಅಂತೇಳಿ ಒಂದು ಯೋಜನೆ ಇದೆ. ಆ ಯೋಜನೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರವರು ಇವರು ತಿಂಗಳಲ್ಲಿ 15 ದಿನ ಮಾತ್ರ ಕೆಲಸ ಮಾಡಲಿಕ್ಕೆ ಅವರಿಗೆ ಅವಕಾಶ ಇದೆ. ಆ 15 ದಿನಕ್ಕಾಗಿ ಅವರು ಸಂಬಳ ಪಂಚಾಯತಿಯಿಂದ ಸಿಗುತ್ತೆ. ಪಂಚಾಯತಿಯವರು 15 ದಿನ ಕೆಲಸ ಮಾಡಿಸ್ಕೊಳ್ತಾರೆ. ಇನ್ನು 15 ದಿನ ಅವರು ತಮ್ಮ ಸ್ವಂತ ಕೆಲಸ ಮಾಡ್ಕೋಬೇಕು, ಯಾಕಂದ್ರೆ ಕೊಡು ಸಂಬಳ ಕಡಿಮೆ ಇರುತ್ತೆ. ಆ 15 ದಿನದಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ, ಅವ್ರ ಕೆಲಸ ಏನಂದರೆ ನಿಮ್ಮ ಮನೆಗೆ ಬಂದು ನೀವು ಮಾಹಿತಿ ಕೊಡೋದು. ಇವತ್ತು ಕಾಲ್ಬಾಯಿ ಜ್ವರ ಲಸಿಕೆ ಹಾಕ್ತಾರೆ, ನಿಮ್ಮಲ್ಲಿ ಏನಾದ್ರು ಕರು ಹುಟ್ಟಂದ್ರೆ ಅದಕ್ಕೆ ಜಂತುಹುಳದ ಔಷಧಿ ಹಾಕ್ರಿ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಮತ್ತೆ ನೀವು ಏನಾದರೂ ರೋಗ ಕಂಡು ಬಂತು, ಅವ್ರು ಕಂಡ್ರು ನೋಡಿದ್ರು ಅಂದರೆ ಇಮಿಡಿಯೇಟಾಗಿ ಬಂದು ಪಶು ಚಿಕಿತ್ಸಾಲಯ ಅಥವಾ ಪಶು ಆಸ್ಪತ್ರೆ ಅದು ಯಾವುದೇ ಸಮೀಪ ಇರುತ್ತೆ ಅಲ್ಲಿ ಬಂದು ರಿಪೋರ್ಟ್ ಮಾಡ್ತಾರೆ. ಇದು ಅವ್ರ ಕರ್ತವ್ಯ. ಆ್ಯಕ್ಚುಲಿ ಅವರು ಟ್ರೀಟ್ಮೆಂಟಿಗೆ ಬರಬೇಕು ಅದು ಬರಬೇಕು ಅಂತ ಇರೋದಿಲ್ಲ. ಅವ್ರ ಕರ್ತವ್ಯ ಅಂದ್ರೇನು, ನಿಮ್ಮಲ್ಲಿ ಏನು ನಡೀತಾ ಇದೆ ಅದನ್ನು ಬಂದು ವರದಿ ಮಾಡೋದು. ಆಮೇಲೆ ಡಾಕ್ಟ್ರು ಏನು ಹೇಳ್ತಾರೆ, ಡಾಕ್ಟ್ರು ಹೇಳಿದ್ದನ್ನು ಈಗ ನಾಳೆ ನಾವು ನಿಮ್ಮ ಊರಿಗೆ ಬಂದು ಲಸಿಕೆ ಹಾಕ್ತೀವಿ, ಎಲ್ಲರ ಮನೆಗೆ ಹೋಗಿ ತಿಳಿಸ್ರಿ ಅಂತ ಹೇಳ್ತಾರೆ. ಈ ಲಸಿಕೆ ಹಾಕುವಾಗ ನಾವೇನು ಮಾಡ್ತೇವೆ ಅಂದರೆ ಒಂದು ಬ್ಲಾಕ್ ಅಂತ ಮಾಡ್ತೀವಿ. 100 ದನಗಳಿರ್ತಕ್ಕಂಥ ಊರಲ್ಲಿ ಮನೆಗಳನ್ನು ಸೇರಿಸಿ 100 ದನಗಳಿರ್ತವೆ ಒಂದು ಬ್ಲಾಕ್. ಅಂಥವು 2 ಬ್ಲಾಕ್ ಆಗ್ಬೋದು, 3 ಬ್ಲಾಕ್ ಆಗ್ಬೋದು. ಅವ್ರೇನು ಮಾಡ್ತಾರೆ, ಮೊದಲು ಮನೆಗೆ ಬಂದು ಇವತ್ತು ನಿಮ್ಮ ಮನೆಗೆ ಬಂದು ಲಸಿಕೆ ಹಾಕ್ತಾರೆ. ನಿಮ್ಮ ದನಗಳಲ್ಲಿರ್ತಕ್ಕಂಥ ಏರ್ ಟ್ಯಾಗ್ ನಂಬರ್ ಏನು, ಅದ್ರ ವಯಸ್ಸು ಎಷ್ಟು, ಅದು ಯಾವ್ದು ಜಾತಿ, ಎಲ್ಲ ಬರ್ಕೊಂಡು ರೈತರಿಗೆ ಡಾಕ್ಟ್ರಿಗೆ ತಿಳಿಸ್ತಾರೆ. ಅದನ್ನಿಷ್ಟು ಕರ್ತವ್ಯ ಅವರು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಹಾಗಾಗಿ ಅದು ಎಲ್ಲ ಕಡೆನೂ ಇದ್ದಾರೆ. 5,700 ಜನ ಇದ್ದಾರೆ ಇವರು ಪಶು ಸಿಕ್ಕಿಯರು ಎಲ್ಲ ಕಡೆ. ನಮ್ಮ ಪಶು ಚಿಕಿತ್ಸಾಲಯಗಳು 4,714, ಈಗ ಮೊನ್ನೆ ಒಂದು 64ವರೆಗೆ ಪಶು ಚಿಕಿತ್ಸಾ ಸಂಸ್ಥೆಗಳಿದಾವೆ. ಎಲ್ಲ ಕಡೆನೂ ಡಾಕ್ಟರ್ಸು ಇದ್ದಾರೆ, ಪಶುವೈದ್ಯಕೀಯ ಪರೀಕ್ಷಕರಿದ್ದಾರೆ, ಪಶುವೈದ್ಯಕೀಯ ಸಹಾಯಕರಿದ್ದಾರೆ, ಆಮೇಲೆ ಡಿ ದರ್ಜೆ ನೌಕರರು. ಇವರೆಲ್ಲರೂ ಈಗ ಏನಾಗ್ತಾ ಇದ್ರೆ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ. ಸರ್, ಈಗ ಪಶು ಸಚಿವರನ್ನೇ ನೀವು ನೇಮಕ ಮಾಡ್ಕೋತೀರಲ್ಲ ಸರ್, ಅವರು ಪರ್ಮನೆಂಟ್ ಆಗಿ ಮಾಡಿದ್ರೆ ಡಾಕ್ಟರ್ಗೆ ಕೆಲಸದ ಮೇಲೆ ಒತ್ತಡ ಕಮ್ಮಿ, ಅದು ನೀವು ಹೇಳೋದು ಕರೆಕ್ಟ್ ಇದೆ. ಹೌದು, ಅದೇನಂದ್ರೆ ಪಶು ಸಖಿಯರನ್ನ ಪರ್ಮನೆಂಟ್ ಮಾಡಕ್ಕೆ ನಾವು ಅವರು ಏನಂತಂದ್ರೆ ಪಂಚಾಯತಿಯಿಂದ ಇದನ್ನ ಮಾಡ್ಕೋತಾರೆ. ಇದೊಂದು ಕೇಂದ್ರ ಸರ್ಕಾರದ ಯೋಜನೆ. ಅಂಗನವಾಡಿ ಕಾರ್ಯಕರ್ತರಿದ್ದಾರೆ, ಆಶಾ ಕಾರ್ಯಕರ್ತರಿದ್ದಾರೆ, ಆಮೇಲೆ ಕೃಷಿ ಸಖಿಯರಿದ್ದಾರೆ, ಮತ್ಸ್ಯ ಸಖಿಯರಿದ್ದಾರೆ, ಹಿಂಗೆ ಭಾಳಷ್ಟು ಜನ ಅದಾರೆ ಎಲ್ಲರೂ. ಅವ್ರನ್ನೆಲ್ಲರನ್ನು ನಾವು ಇದು ಮಾಡಲಿಕ್ಕೆ ನಮ್ಗೆ ಅಧಿಕಾರ ಇಲ್ಲ. ನಮ್ಗೆ ಅಧಿಕಾರ ಏನಂತಂದ್ರೆ ಅವರಿಂದ ನಾವು ಏನು ಕೆಲಸ ತೊಗೊಳ್ಬೇಕು ಅಂತೇಳಿ ನಮಗೆ ಡೈರೆಕ್ಷನ್ಸ್ ಬಂದಿರ್ತೈತೆ. ನಾವು ಅಷ್ಟು ಕೆಲಸ ಮಾತ್ರ ತೊಗೊಳ್ತೀವಿ. ಆ ಪರ್ಮನೆಂಟ್ ಮಾಡೋದು ಮತ್ತೊಂದು, ಅದು ಆ ಯೋಜನೆ ವ್ಯಾಪ್ತಿಯಲ್ಲಿ ಬರುವುದಿಲ್ಲ. ನಾವು ಹಾಗಾಗಿ ಆ ವಿಷಯದಲ್ಲಿ ನಾವು ಜಾಸ್ತಿ ಅದನ್ನು ನಾವು ವಹಿಸ್ಕೊಂಡು ಮಾತಾಡೋಕ್ಕಾಗ ರಾಜ್ಯ ಸರ್ಕಾರದ ವಿಷಯ ಸರ್ಕಾರದ ವಿಷಯ ಆಗುತ್ತೆ. ಆಯಿತು, ಕರೆ ಮಾಡಿದ್ದ ಧನ್ಯವಾದಗಳು ನಾಗರಾಜ್ ಅವರೇ. ಮುಂದಿನ ಕರೆ ನೋಡೋಣ. ಹಲೋ ಕೃಷಿರಂಗ, ನೇರ ಪ್ರಸಾರ ಕಾರ್ಯಕ್ರಮ. ನಮಸ್ಕಾರ, ಹೆಸರೇಳಿ ಸರ್. ಅಲ್ಲಿಂದ ಸರ್? ನಾವು ಕಲಬುರಗಿ ಜಿಲ್ಲೆ ಜವರಿಗಿ ತಾಲೂಕು ಇಜರಿ ಗ್ರಾಮದಿಂದ ರಾಜೇಂದ್ರ ಪಟೇಲ್ ಅಂತ. ಕೇಳಿ ಪಟೇಲ್ ರೀ. ಪಟೇಲ್ ಸರ್, ನಾನು ಮತ್ತೆ ಶಿವಮೊಗ್ಗ ಸರ್ಗೂ ಮತ್ತೆ ಮಂಜುನಾಥ್ ಸರ್ಗೂ ನಮಸ್ಕಾರ. ನಮಸ್ತೆ ಸರ್. ನನ್ನ ಪ್ರಶ್ನೆ ಏನಂದ್ರೆ, ಈಗ ಮಗು ಹುಟ್ಟಿದ ಕೂಡಲೇ ಮಗುಗೆ ಲಸಿಕೆ ಹಾಕ್ತಾರೆ, ಹಾಗೆ ಜಾನುವಾರಿಗೆ ಯಾವ ವರ್ಷದಿಂದ ಒಂದು ಲಸಿಕೆ ಹಾಕಲು ಈ ಒಂದು ಕಾರ್ಯಕ್ರಮ ಜಾರಿಗೆ ಬರುತ್ತೆ ಅಂತ? ಅಂದ್ರೆ ಲಸಿಕೆ ಯಾವಾಗಿಂದ ಹಾಕ್ತಾರೆ ಜಾನುವಾರಿಗೆ ಅಂತ? ನೀವು ಹೇಳಿ, ಕ್ವಶನ್ ಭಾರಿ ಚೆನ್ನಾಗಿದೆ. ಈಗ ಮೊದಲೆಲ್ಲ ನಾವೇನು ಮಾಡ್ತಿದ್ವಿ ಅಂದ್ರೆ ದೊಡ್ಡ ದೊಡ್ಡ ಜಾನುವಾರುಗಳಿಗೆ ಮಾತ್ರ ನಾವು ಏನು ಮಾಡ್ತಿದ್ವಿ, ಲಸಿಕೆ ಹಾಕ್ಲಿಕ್ಕೆ ಆಯ್ಕೆ ಮಾಡ್ಕೊಳ್ತಿದ್ವಿ. ಇತ್ತಿತ್ತಲಾಗಿ ನಿಮ್ಮ ಮನೆಗೆ ಬಂದಾಗ ನೀವು ನೋಡಿರ್ಬೋದು, ಹುಟ್ಟಿದ ಕರು 3 ತಿಂಗಳು 4 ತಿಂಗಳು ಆದ ತಕ್ಷಣ ಅದಕ್ಕೆ ಕಿವಿ ಓಲೆ ಹಾಕ್ತಾರೆ. ಕಿವಿ ಓಲೆ ಹಾಕಿ ಅದು ನಂಬರ್ ಕೊಡ್ತಾರೆ. ನಂಬರ್ ಕೊಟ್ಟ ತಕ್ಷಣ ಫಸ್ಟ್ ಅದಕ್ಕೆ ಲಸಿಕೆ, ನಾವು ಕಾಲು ಬಾಯಿ ಜ್ವರದ ಲಸಿಕೆ ಹಾಕ್ತಾರೆ. ಅದು ಹಾಕಿದ ನಂತರ ಮತ್ತೆ 1 ತಿಂಗಳು ಬಿಟ್ಟು ನಂತರ ಮತ್ತೆ ಬೂಸ್ಟರ್ ಡೋಸ್ ಅಂತ ಬಂದು ಕೊಟ್ಟು ಹೋಗ್ತಾರೆ. ಅದ್ರ ಜೊತೆಗೆ ಹೆಣ್ಣು ಕರು ಆಗಿದ್ರೆ 4 ರಿಂದ 8 ತಿಂಗಳು ಇತ್ತಂದ್ರೆ ಆ ಹೆಣ್ಣು ಕರುಗೆ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಬ್ರಸಲ್ಲ ವ್ಯಾಕ್ಸಿನ್ ಅಂತ ಕೊಡ್ತಾ ಇದೀವಿ. ಅದು ರೆಗ್ಯುಲರ್ಗೆ ಅದು ಎಲ್ಲ ಶೆಡ್ಯೂಲ್ ಮಾಡಿಬಿಟ್ಟಿರ್ತಾರೆ. ನಿಮ್ಮದು ಒಂದು ಹೆಣ್ಣು ಕರ ಹುಟ್ಟಿದೆ, ಗಂಡು ಕರ ಹುಟ್ಟಿದೆ, ಪಶು ಸಖಿಯರು ಎಲ್ಲರೂ ಬಂದು ನೋಟ್ ಮಾಡ್ಕೊಳ್ತಾರೆ, ಪಶು ವೈದ್ಯಕೀಯ ಪಶು ಚಿಕಿತ್ಸಾಲಯ ತಿಳಿಸ್ತಾರೆ. ಅವ್ರು ಬಂದು ಏನ್ ಮಾಡ್ತಾರೆ ಅಂದ್ರೆ FNM ನಡೀತಾ ಇರ್ಲಿ ಮತ್ತೊಂದು ನಡೀತಾ ಇರಲಿ, ಫಸ್ಟ್ ಏನ್ ಮಾಡ್ತಾರೆ ಅಂದ್ರೆ 4 ತಿಂಗಳಾದ ತಕ್ಷಣ ಕಾಲು ಬಾಯಿ ಜ್ವರ ಲಸಿಕೆ ಹಾಕ್ತಾರೆ. ಅದಾದ ನಂತರ ಚರ್ಮಗಂಟು ರೋಗದ ಲಸಿಕೆ ಹಾಕ್ತಾರೆ. ಆ ಹೆಣ್ಣು ಕರ ಇದ್ರೆ ಬ್ರಸಲ್ಲ ಹಾಕ್ತಾರೆ. ಈ ರೀತಿಯಾಗಿ 3 ಲಸಿಕೆಗಳನ್ನ ನಾವು ಕಡ್ಡಾಯವಾಗಿ ಹಾಕ್ಲಿಕ್ಕೆ ಪ್ರಾರಂಭ ಮಾಡಿದೀವಿ. ಆಮೇಲೆ ನಿಮ್ಮದೇ ಕರುಗಳದ್ದೇ ಒಂದು ಸಪರೇಟ್ ಲಿಸ್ಟ್ ಇಟ್ಕೊಂಡಿರ್ತೇವೆ ನಾವು ಪಶು ಚಿಕಿತ್ಸಾಲಯಗಳು, ನೀವು ಹೋಗಿ ನೋಡ್ಬೋದು. ನೀವು ನಾವೇನ್ ಮಾಡಿದೇವೆ ಅಂದ್ರೆ ಈಗ ಮೊದ್ಲೇನಿದ್ದಿದ್ದಿಲ್ಲ, ಏನೇನೇ ಇದ್ದಿದ್ದಿಲ್ಲ, ದೊಡ್ಡ ಹಸುಗಳಿಗೆ ಮಾತ್ರ ಹಾಕ್ತಿದ್ವಿ. ಈಗ ನಾವು ಕರುಗಳಿಗೆ ಆರೋಗ್ಯ ಬಗ್ಗೆ ಜಾಸ್ತಿ ಗಮನ ಕೊಡ್ತಾ ಇದೆ. ಯಾಕಂದ್ರೆ ಕರುಗಳು ಏನಾಗ್ತಾ ಇದೆ ಅಂದ್ರೆ, ನಾವು ದೊಡ್ಡದಕ್ಕೆ ಮಾತ್ರ ಲಸಿಕೆ ಹಾಕೊಂತ ಹೋದ್ವಿ ಅಂದ್ರೆ ಕರುಗಳಲ್ಲಿ ಇರ್ತಕ್ಕಂಥ ರೋಗ ನಿರ್ಮೂಲನೆ ಮಾಡೋಕೆ ಆಗುದಿಲ್ಲ. ಅವೇನಾಗ ಸೋರ್ಸ್ ಆಫ್ ಇನ್ಫೆಕ್ಷನ್ ಆಗಿಬಿಡ್ತಾವೆ. ನೆಕ್ಸ್ಟ್ ಅದನ್ನ ಕಂಟ್ರೋಲ್ ಮಾಡೋ ಸಲುವಾಗಿ ಏನ್ ಮಾಡ್ತಾ ಇದೇವೆ ಅಂದ್ರೆ, ನಾವು ಈಗ ಕರುಗಳಿಗೆ ಹುಡುಕಿ ಹಾಕ್ತಾ ಇದ್ದೇವೆ. ಈಗ ಅವರೆಲ್ಲ ನಿಮ್ಮ ಮನೆಗೆ ಬರ್ತಾರೆ. ಈಗ ಅವ್ರು ಆದರೂ ಕೂಡ ನಿಮ್ಮದು ಒಂದು ಪಾತ್ರ ಇರುತ್ತೆ. ರೈತರಾದವ್ರು ನಾವೇನ್ ಮಾಡ್ಬೇಕಂದ್ರೆ, ನೀವು ಹೆಂಗ ನಿಮ್ಮ ಮಕ್ಕಳನ್ನ ತಿಂಗಳ ತಿಂಗಳ ಕರ್ಕೊಂಡೋಗಿ ಪಶು ಇದು ಆಸ್ಪತ್ರೆ ಕರ್ಕೊಂಡೋಗಿ ತೋರಿಸಿ ಲಸಿಕೆ ಹಾಕ್ತೀರ, ನಿಮ್ಮನೇಲೆ ಕರು ಹುಡ್ತು, ಅದು ಕುರಿಮರಿ ಇರ್ಬೋದು ಅಥವಾ ಪಶು ಇರ್ಬೋದು, ಯಾವುದೇ ಇರ್ಬೋದ್ರು, ಅದನ್ನ ನೀವು ಪಶು ಚಿಕಿತ್ಸಾಲಯ ಹೋಗಿ ಹೇಳಬೇಕು. ನಮಗೂ ಕರುಗಳಿಗೆ ಬಂದು ಲಸಿಕೆ ಹಾಕ್ರಿ. ಈ ಕರು ಹಾಕೋ ಲಸಿಕೆ ಹಾಕೋ ಕಾರ್ಯಕ್ರಮ 4 ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ. ಅದ್ರ ಹುಟ್ಟಿದ 4 ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ. ಅದರಿಂದ ನೀವು ಅದಕ್ಕೆ ಗಮನ ಕೊಡಬೇಕು. ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ಅವರೇ ಎಲ್ಲ ನೆನ್ಪು ಮಾಡ್ಕೊಂಡು ಬಂದು ಹೇಳೋದು ಕಷ್ಟ ಆಗತ್ತೆ. ಬಟ್ ಅವರೆಲ್ಲ ಬರ್ತಿರ್ತಾರೆ. ಮುಂದಿನ ಕರೆ ನೋಡೋಣ. ಹಲೋ ಕೃಷಿರಂಗ, ಜಾನುವಾರುಗಳ ಲಸಿಕಾ ಕಾರ್ಯಕ್ರಮ ಇದು ನಮ್ಮ ವಿಷಯ. ಸರ್, ತಿನ್ನರ್ಸಪುರ ತಾಲೂಕು 100 ಕೇಳಿ ಸರ್. ಮರಣ ಮೊದಲು ಗುರುವಾರ ಇದಕ್ಕೆ ಬರ್ತೀರಲ್ಲ ಸರ್, ಹೇಳಿ. ಡಾಕ್ಟರ್ ಬರ್ತಿದ್ರು, ಈಗ ಬರ್ತಾ ಇಲ್ವಲ್ಲ. ಹಾ, ಗುರುವಾರ ಅಂದ್ರೆ ನಿಮ್ಮ ಜೀಪ್ ಅಲ್ಲಿ ಬರ್ತಾ ಇದ್ರಲ್ವಾ? ಸಂಚಾರಿ ಪಶು ಚಿಕಿತ್ಸಾಲಯ ಅಂತೇಳಿ. ಸಂಚಾರಿ ಚಿಕಿತ್ಸಾಲಯ ಹೌದಲ್ವಾ ಹೇಳುದು? ಈಗ ಏನಾಗಿದೆ ಅಂದ್ರೆ, ಈಗ ಅದು ವೆಹಿಕಲ್ ಕೆಲವು ಕಡೆ ಎಲ್ಲ ಅದ್ರದ್ದು ಹೊಸ ವೆಹಿಕಲ್ ಖರೀದಿ ಮಾಡಬೇಕಾಗಿದೆ, ಅದೊಂದು ಆಗ್ತಾ ಇದೆ. ಇನ್ನು ಎರಡನೇದು ಏನಾಗಿದೆ ಅಂದ್ರೆ, ಗುರುವಾರ ಬರೋದು ನಾವು ಕಡಿಮೆ ಮಾಡ್ತಾ ಇದ್ದೇವೆ. ನಿಮಗೆ 1962 ಅಂದ್ರೆ 1962 ಎನಿ ಎಮರ್ಜೆನ್ಸಿ ಇದ್ರೂ ಕೂಡ ನೀವು ಅದಕ್ಕೆ ಕಾಲ್ ಮಾಡಿದ್ರೆ ಅವ್ರು ಬಂದು ನಿಮಗೆ ಚಿಕಿತ್ಸೆ ಕೊಟ್ಟು ಹೋಗ್ತಾ ಇದಾರೆ. ಆ ಕೆಲಸ ಈಗ ನೋಡಿ, 775 ಅಂತ ವಾಹನಗಳದಾವು, 775 ಡಾಕ್ಟರ್ಸ್ ಅದಾರ ರಾಜ್ಯಾದ್ಯಂತ ಇದಾರೆ. ಪ್ರತಿ ತಾಲೂಕಲ್ಲಿ ಅವ್ರು ಕುಳಿತಿರ್ತಾರೆ. ನಿಮ್ಗೆ ಏನಾದ್ರು ಎಮರ್ಜೆನ್ಸಿ ಇತ್ತಂದ್ರೆ ನೀವು ಅವ್ರಿಗೆ ಫೋನ್ ಮಾಡ್ಬೋದು. ಅದು ಬೆಳಗ್ಗೆ 9-5 ಗಂಟೆ ತನಕ ಬಂದು ಅವ್ರು ಚಿಕಿತ್ಸೆ ಕೊಡ್ತಾರೆ. 5 ಗಂಟೆ ಮೇಲೆ ಆಯ್ತಂದ್ರೆ ಏನು ಮಾಡ್ತಾರೆ, ನಿಮ್ಮ ಸಮೀಪದ ಪಶು ಚಿಕಿತ್ಸಾಲಯಕ್ಕೆ ಅಥವಾ ಪಶು ಆಸ್ಪತ್ರೆಗೆ ಆ ನಂಬರ್ ಕೊಟ್ಟು ನಿಮ್ಗೆ ಕಾಲ್ ಮಾಡಿ ನಿಂತವ್ರಿಗೆ ತೊಂದರೆ ಇದೆ, ಹೋಗಿ ಬನ್ನಿ ಅಂತ ನೀವು ಹೇಳ್ತಾರೆ. ಸರ್, ಇನ್ನೊಂದು ಪ್ರಶ್ನೆ ಹೇಳಿ. ಈ ವಾಟಾಳ ಪಕ್ಕ ವಾಟಾಳ ಗ್ರಾಮ ಪಂಚಾಯತ್ ಸೇರಿದ್ದು ನಮ್ದು, ಅಲ್ಲಿ ಡಾಕ್ಟರ್ ಒಬ್ಬರೇ ಇದ್ದಾರೆ ಸರ್, ಬೇರೆ ಯಾರು ಇಲ್ಲ, ಸಹಾಯಕರು ಇಲ್ಲ. ಹಾ, ಈಗೇನಾಗಿದೆ ಅಂದ್ರೆ, ಎಲ್ಲಾ ಕಡೆನೂ ಈಗ ನಾವು ರಿಕ್ರೂಟ್ಮೆಂಟ್ ಮಾಡ್ಕೊಳ್ತಾ ಇದ್ದೀವಿ. ಈಗ ಇನ್ನೇನು ಶಾರ್ಟ್ಲಿ ನಾವು ನಿಮ್ಮಲ್ಲಿ ಡಿ ದರ್ಜೆ ನೌಕರನ್ನು ಕೊಡ್ಬೋದು ನಾವು. ನಿಮ್ಮಲ್ಲಿ ಅದು ಯಾರು ಇಲ್ಲ ಅಂದ್ರೆ ಒಬ್ಬರು ಡಿ ದಿನಕ್ಕೂ ಕೊಡಕ್ಕೆ 700 ಜನಕ್ಕೆ ನಾವು ಆದೇಶ ಕೊಡ್ತಾ ಇದ್ದೀವಿ. ಮತ್ತೆ ಹೊಸ ದವಾಖಾನೆ ಆಗಿದ್ರೆ ಒಂದು ಪಶು ಚಿಕಿತ್ಸಾಲಯ ಸಹಾಯಕನೂ ಕೊಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಓಕೆ, ಕರೆ ಮಾಡಿದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷ್ಣರಂಗ, ಲಸಿಕಾ ಕಾರ್ಯಕ್ರಮದ ವಿಷಯ ಇರುತ್ತೆ. ನಮಸ್ಕಾರ ಸರ್. ನಮಸ್ತೆ, ಕೇಳಿ ಪುಟ್ಟರಂಗ ಶೆಟ್ಟಿ ಅವರು. ಸರ್, ತಾಲೂಕು ಸೋಸೆ ಬಾದಶೆಟ್ಟು ಮಾಡುವ ನಮಸ್ಕಾರಗಳು. ಕೇಳಿ ಪ್ರಶ್ನೆ ಕೇಳಿ. ಇದು ಕಾಲ್ಬಾಯಿ ಜ್ವರಗಳ ವರ್ಷಕ್ಕೆ ಎಷ್ಟು ಹಾಕ್ತೀರಿ ಅಂತ ಒಂದ್ ಪ್ರಶ್ನೆ. ಹೇಳಿದ್ರು, ಈಗಾಗ್ಲೇ ಹೇಳಿದ್ದಾರೆ ಎರಡು ಬಾರಿ ಹಾಕ್ತಾರಂತ. ಸರ್, ಅಲ್ಲೇ ನಾನು ದೇವೇ ಇದ್ದೀನಿ ಸರ್, ನಾನು ಆಕಾಶವಾಣಿ ಕೇಳ್ತಿದ್ದೀನಿ, ನಾ ಕೈವಾರದಲ್ಲಿ ಇದ್ದೀನಿ ಸರ್, ಅಲ್ಲಿನ ಮಾತಾಡ್ತಾ ಇದ್ದೀನಿ. ಕೇಳಿ ಕೇಳಿ. ಆಮೇಲೆ ಸರ್, ನಮ್ಮಲ್ಲಿ ಪಶು ಆಸ್ಪತ್ರೆ ಇಲ್ಲ, ನಮ್ಮಲ್ಲಿ ಎಷ್ಟಿದ್ರೆ ಪಶುಗಳ ಸಂಖ್ಯೆ ಎಷ್ಟಿದ್ರೆ ನಮ್ಗೆ ಆಸ್ಪತ್ರೆ ಕೊಡ್ತಾರೆ. ಹಲೋ, ಹೇಳಿ ಸರ್. ಹಾ, ಈಗ ಏನಾದ್ರು ನೀವು ಎಫ್ ಎನ್ ಎಂ ಲಸಿಕೆ ಹಾಕುವ ಬಗ್ಗೆ ಕೇಳಿದ್ರಿ. ಈಗ ವರ್ಷದಲ್ಲಿ 2 ಸಲ ಲಸಿಕೆ ಹಾಕ್ಲಿಕ್ಕೆ ನಾವು ಕಾರ್ಯಕ್ರಮ ಹಾಕೊಂಡಿದ್ದೀವಿ. ವರ್ಷದಲ್ಲಿ 2 ಸಲ ಕಡ್ಡಾಯವಾಗಿ ಹಾಕ್ತಾ ಇದ್ದೇವೆ, ಕಂಟಿನ್ಯೂಸ್ ಆಗಿ. ಇದು 7ನೇ ರೌಂಡ್ ನಡೀತಾ ಇದೆ. 1 ವರ್ಷದಲ್ಲಿ 2 ಸಲ ಹಾಕೋದು ಅಂದ್ರೆ 3 ವರ್ಷದಿಂದ ಕಂಟಿನ್ಯೂಸ್ ಆಗಿ ಹಾಕ್ತಾ ಇದ್ದೀವಿ. ಇನ್ನು ಮುಂದೂ ವರ್ಷದಲ್ಲಿ 2 ಸಲ ಹಾಕ್ತೇವೆ, ಇನ್ನೊಂದು 3 ವರ್ಷ. ಯಾವಾಗ ರೋಗ ಸಂಪೂರ್ಣ, ಈಗ ಆಲ್ಮೋಸ್ಟ್ ಎಲ್ಲ ಕಡೆನೂ ರೋಗ ಬರ್ತಾ ಇಲ್ಲ, ಎಲ್ಲೂ ಕಾಣಲಿಲ್ಲ, ಆಮೇಲೆ ಕಾಣಲಿಕ್ಕೆ ನಮಗೆ ರಿಪೋರ್ಟು ಆಗಿಲ್ಲ. ಹಾಗಾಗಿ ಇನ್ನೊಂದು 3 ವರ್ಷ ನಾವು ವರ್ಷಕ್ಕೆ 2 ಸಲ ಹಾಕಿ ಆಮೇಲೆ ಮುಂದೆ ಟೇಪರಿಂಗ್ ಅಂದ್ರೆ ಕರುಗಳಿಗೆ ಮಾತ್ರ ಹಾಕುವುದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ನಮ್ಮೂರಲ್ಲಿ ಪಶು ಆಸ್ಪತ್ರೆ ಇಲ್ಲ ಸರ್, ಅದಕ್ಕೋಸ್ಕರ ಆಸ್ಪತ್ರೆ ತಗೋಬೇಕಾದ್ರೆ ಎಷ್ಟು ಜನ ಅದು ಪಶುಗಳ ಸಂಖ್ಯೆ ಇರಬೇಕು ಅಂತ ನಾ ಕೇಳ್ತಾ ಇದ್ದೀನಿ ಗುರು. ಹಾ, ಅದು ಏನಂದ್ರೆ ಯಾವುದೇ ಒಂದು ಗ್ರಾಮದಲ್ಲಿ ನಾವು ಪಶು ಆಸ್ಪತ್ರೆ ಪ್ರಾರಂಭಿಸಬೇಕಾದ್ರೆ ಅದಕ್ಕೆ ನಾವು ಮ್ಯಾಕ್ಸಿಮಮ್ 5,000 ಜಾನುವಾರು ಸಂಖ್ಯೆ ಇರಬೇಕು, ಕನಿಷ್ಠ 3,000 ಇರಬೇಕು. 3,000 ನಿಮ್ಮೂರಲ್ಲಿ ಜಾನುವಾರುಗಳ ಸಂಖ್ಯೆ ಇತ್ತಂದ್ರೆ ಅವಾಗ ನಾವು ಪಶು ಆಸ್ಪತ್ರೆ ಪ್ರಾರಂಭ ಮಾಡಲಿಕ್ಕೆ ಪ್ರಸ್ತಾವನೆ ಬರುತ್ತೆ. 3,000 ಕಡಿಮೆ ಇರ್ತಾರೆ, 1,500 ಇತ್ತಂದ್ರೆ ನಾವು ಯಾವುದೇ ಪಶು ಚಿಕಿತ್ಸೆ ಮಾಡ್ತಾ ಇಲ್ಲ. ಕನಿಷ್ಠ 1,000 ಬರಬೇಕು. ಅದೂ ಇಲ್ಲ ಅಂತಂದ್ರೆ ಕೆಲವೊಂದು ಕಡೆ ನಾವು 3,000 ಇದ್ರೂ ಕೂಡ ಅದರ ಅವಶ್ಯಕತೆ ಅನುಗೊಂಡು ಇದು ನೋಡಿ ನಾವು 3,000 ಕೊಟ್ಟಿದ್ದೀವಿ. ಹೌದ್ರಿ, ನೀವು ಹೋಬಳಿ ಆದ್ರೆ ಜನಸಂಖ್ಯೆ ಜಾಸ್ತಿ ಇತ್ತಂದ್ರೆ, ಈಗ ಬೆಂಗಳೂರ ಪಟ್ಟಣ ಇದೆ, ಕೋಟಿಗಟ್ಟಲೆ ಜನಸಂಖ್ಯೆ ಇದೆ, ಅಲ್ಲಿ ನಾವು ಚಿಕಿತ್ಸಾಲಯ ಕೊಡಕ್ಕಾಗಲ್ಲ, ದನಗಳು ಇಲ್ಲೇ ಇಲ್ಲ. ಹಂಗೆ ದನಗಳಿರಬೇಕು, ಜನಸಂಖ್ಯೆ ಅಲ್ಲ ನಮಗೆ, ನಿಮ್ಮ ದನಗಳ ಸಂಖ್ಯೆ ಇಂಪಾರ್ಟೆಂಟ್. ಸರಿ ಗುರುಗಳೇ. ಹಾ, ಆಯ್ತಾಯ್ತು. ಓಕೆ, ಮುಂದಿನ ಕರೆಯನ್ನು ನೋಡೋಣ. ಹಲೋ. ಹಾ, ಹೆಸರು ಹೇಳಿ ಸರ್. ಅಲ್ಲಿಂದ ಸರ್, ನಾವು ಕಡ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ. ಹಾ, ಕೇಳಿ. ಇಲ್ಲಿ ವೆಟರ್ನರಿ ಹಾಸ್ಪಿಟಲ್ ಇದೆ ಸರ್, ಈಗ 8 ದಿನದಲ್ಲಿ ಹೋಗಿರೋ ಡಾಕ್ಟ್ರು ಇವತ್ತಿನವರೆಗೂ ಒಬ್ರು ಬಂದಿಲ್ಲ ಸರ್. ಕಡೂರು ತಾಲೂಕು. ಕಡೂರಲ್ಲಿ ಯಾರು? ಕಡೂರಲ್ಲಿ ಡಾಕ್ಟರ್ ಉಮೇಶ್ ಅಂತಿದಾರಲ್ಲ, ಸಹಾಯಕ ನಿರ್ದೇಶಕರು ಇದಾರೆ ಅದರಲ್ಲಿ? ಇಲ್ಲ ಸರ್, ಈಗ ಟ್ರಾನ್ಸ್ಫರ್ ಆಗಿ ಹೋಗಿದೆ ಸರ್. ಇಲ್ಲ, ಉಮೇಶ್ ಟ್ರಾನ್ಸ್ಫರ್ ಆಗಿಲ್ಲ, ಅರುಣ್ ಅವರು ಟ್ರಾನ್ಸ್ಫರ್ ಆಗಿದ್ದಾರೆ, ಅವ್ರ ಬದಲು ಬೇರೆದವ್ರು ಬಂದಿದ್ದಾರೆ. ನೀವು ಅವ್ರು ಬಂದು ಬರ್ತಾರೆ ಅಂದ್ರೆ 10 ದಿನ ಗ್ಯಾಪ್ ಇರುತ್ತೆ ಅವ್ರಿಗೆ, ಒಂದ್ಸಲ ಟ್ರಾನ್ಸ್ಫರ್ ಆಗೋರ 10 ದಿನ ಗ್ಯಾಪ್ ಇರುತ್ತೆ, ಬರೋರ್ 10 ದಿನ, ಸುಮಾರು ಅದು 20 ದಿನ ಹಿಂಗೆ ಗ್ಯಾಪ್ ಅಲ್ಲಿ ಹೋಗುತ್ತೆ. ಸೇರ್ಕೊಳ್ಳಕ್ಕೆ ಒಂದು ಅವರಿಗೆ ಅವಧಿ ಕೊಟ್ಟಿರ್ತಾರೆ, ಬರ್ತಾರೆ ಬರ್ತಾರೆ, ಕಾಯಿರಿ ಸ್ವಲ್ಪ. ಹ್ಮ್, ಬರ್ತಾರೆ ಬರ್ತಾರೆ. ಮತ್ತೇನ್ ಪ್ರಶ್ನೆ ಇದೆಯಾ? ಮುಂದಿನ ಕರೆ. ಹಲೋ. ಹಾ, ಹಲೋ ಹಲೋ, ಕೃಷಿರಂಗ, ಆಕಾಶವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಹಾ, ಕೇಳಿ. ಕೇಳಿ ಎರಡನ್ನು. ಏನಪ್ಪ ಅಂದ್ರೆ ದನಗಳಿಗೆ ಮೊದ್ಲು ಇಂಗ್ಲಿಷ್ ಸ್ನಾನ ಮಾಡ್ತಿದ್ರು, ಗಂಟು ಬಂದ್ಬಿಡ್ತಿದ್ದ ಬುದ್ಧಿ. ಅದೊಂದು ಪ್ರಶ್ನೆ. ಇನ್ನೊಂದು ಪ್ರಶ್ನೆ ಬುದ್ಧಿ, ಯಾವ್ದೇ ಹಸುಗೆ ಇಂಗ್ಲಿಷ್ ಸ್ನಾನ ಮಾಡಿದ್ರೆ ಗಂಡು ಉಡ್ಬಾರ್ದು, ಬರೀ ಎಣ್ಣೆ ಉಡ್ಬೇಕು ಬುದ್ಧಿ. ಯಾಕೆ ಅಂದ್ರೆ ಪಾಪ ಗಂಡು ಹುಟ್ಟಿದ ತಕ್ಷಣನೇ ಕುಯ್ಯಕ್ ಹೋಗ್ಬಿಡ್ತಾರೆ ಬುದ್ಧಿ. ಇದೊಂದು ಬಹಳ ಹಿಂಸೆ ಐತೆ ಬುದ್ಧಿ, ಕೈ ಮುಗಿತೀನಿ, ಇದೊಂದು ಮಾತ್ರ ಹಿಂಸೆ ತಪ್ಪಿ. ನಿಮ್ಗೆ ಹೇಳ್ತಾರೆ ಉತ್ತರ, ಡಾಕ್ಟರ್ ಹೇಳ್ತಾರೆ. ಈಗ ಇವ್ರೆ ಇದೇನಾಗುತ್ತೆ ಅಂದ್ರೆ, ನೀವು 1ನೇ ಕ್ವಶನ್ಸ್ ಇಂಜೆಕ್ಷನ್ ಮಾಡಿದ್ರೆ ಗಂಟು ಬಂದ್ಬಿಡ್ತಾವ ಅಂತೇಳಿ. ಆಕ್ಚುಲಿ ಏನಾಗುತ್ತೆ ಅಂದ್ರೆ, ಮೊದಲೆಲ್ಲ ಏನಾಗಿತ್ತು ಅಂದ್ರೆ, ನಾವೊಂದ 4-5 ವರ್ಷದಿಂದ ಅಥವಾ ಒಂದು 10 ವರ್ಷದಿಂದ ಒಂದು ಸಿರಿಂಜು ಆಮೇಲೆ ಬೇರೆ ಬೇರೆ ಸೂಜಿಯಿಂದ ಇಂಜೆಕ್ಷನ್ ಮಾಡ್ತಾ ಇದ್ರು. ಈಗೇನು ಮಾಡ್ತಾ ಇದ್ರು ಅಂದ್ರೆ, ಒಂದು ಸಿರಿಂಜೆ ಬೇರೆ ನೀಡ್ಲೇ ಬೇರೆ, ಪ್ರತಿಯೊಂದು ಜಾನುವಾರುಗಳಿಗೆ ಫುಲ್ ಏಸೆಪ್ಟಿಕ್ ಮೆಜರ್ಸ್ ಮೇಲೆ ಇಂಜೆಕ್ಷನ್ ಮಾಡ್ತಾರೆ. ಇದರಿಂದಾಗಿ ಗಂಟುಗಳು ಬರೋದು ಕಡಿಮೆ ಆಗಿದೆ. ಆದರೂ ಕೂಡ ಕೆಲವೊಂದು ಟೈಮ್ ಏನಾಗುತ್ತೆ ಅಂದ್ರೆ, ಇಂಜೆಕ್ಷನ್ ಮಾಡೋ ಹೊತ್ತಿನಾಗ ದನ ಒದ್ದಾಡ್ಬಿಡುತ್ತೆ ಅಂದ್ರೆ, ಜೋರ ಕಿತ್ಕೊಂಡು ಹೋಗಕ್ ನೋಡ್ತೈತಿ. ಅವಾಗ ಏನಾಗುತ್ತೆ ಅಂದ್ರೆ ಗಾಯ ಅಲ್ಲಿ ಅಲ್ಲಿ ನೋವಾಗುತ್ತೆ ಅಂದ್ರೆ, ಒಳಗಡೆ ಚುಚ್ಚು ಬಿಡ್ತೈತಿ, ಚುಚ್ಚಿದಾಗ ಏನಾಗುತ್ತೆ ಅದು ಗಾಯ ಬರೋ ಸಾಧ್ಯತೆ ಇರ್ತದೆ. ಆಮೇಲೆ ಗಂಟು ಬರೋದ್ರಿಂದ ಅದೇನು ದೊಡ್ಡ ಇದು ಆಗೋದಿಲ್ಲ, 1-2 ತಿಂಗಳಿಗೆ ಅದು ಮತ್ತೆ ಕಡಿಮೆ ಆಗುತ್ತೆ. ನೀವು ಅದಕ್ಕೊಂದು ಸ್ವಲ್ಪ ಬಿಸಿ ಮಾಡ್ಬೇಕಾಗತ್ತೆ, ಬಿಸಿ ಮಾಡಿದ್ರೆ ಬಿಸಿನೀರು ಶಾಖ ಕೊಡ್ಬೋದು, ಉಪ್ಪಿನ ಶಾಖ ಕೊಡ್ಬೋದು, ಯಾವ್ದಾರ ಒಂದ್ ಹಿಂಗ್ ಶಾಖ ಕೊಟ್ರೆ ಅದು ಕಡಿಮೆ ಆಗತ್ತೆ, ಅದೇನ್ ತಪ್ಪೇನಲ್ಲ, ಅದು ಬರೋದು ಒಳ್ಳೇದೇ, ಅದು ಅಂದ್ರೆ ರಿಯಾಕ್ಷನ್ ಆಗಿದೆ ಅಂತ ಗೊತ್ತಾಗತ್ತೆ. ಇನ್ನು ನೀವು 2ನೇ ದಿನ ಹೇಳಿದ್ರೆ, ನೀವು ಇಂಜೆಕ್ಷನ್ ಕೊಡೋದು ಅಂದ್ರೆ ಇನ್ಸೆಮಿನೇಷನ್ ಮಾಡೋದು. ಇನ್ಸೆಮಿನೇಷನ್ ಮಾಡ್ಬೇಕಾದ್ರೆ ನಾವು ಸಾಮಾನ್ಯವಾಗಿ 50 ಗಂಡು 50 ಹೆಣ್ಣು ಹುಡ್ತಾವು, ಅದೇ ತರದ ಸೆಮನ್ ಇದೆ. ಆದ್ರೆ ಈಗ ಹೊಸ ಒಂದು ಬಂದಿದೆ, ಸೆಕ್ಸಲ್ ಸೆಮನ್ ಅಂತ ಬಂದಿದೆ. ಅಂದ್ರೆ ಬರೇ ಹೆಣ್ಣು ಹುಟ್ಟಲಿಕ್ಕೆ ನಾವು ಆಯ್ಕೆ ಮಾಡ್ಕೊಂಡಂತ ಒಂದು ಸೆಮನ್ ಅದು. ಆ ಸೆಮನ್ ನಾವು ಕೊಟ್ರೆ ಬರೇ ಹೆಣ್ಣು ಹುಟ್ಟತಾವು. ಅದನ್ನ ನಾವೇಂದ್ರೆ ಎಲ್ಲಾ ಜಾನುವಾರುಗಳು ಕೊಡಕ್ಕಾಗಲ್ಲ. ಅದನ್ನೇನಂದ್ರೆ ಒಂದನೇ ಸೂಲ, ಎರಡನೇ ಸೂಲ, ಮ್ಯಾಕ್ಸಿಮಮ್ ಅಂದ್ರೆ ಮೂರನೇ ಸೂಲ, ಐದು ಆರು ಏಳನೇ ಸೂಲಕ್ಕೆ ಅದನ್ನ ನಾವು ಇನ್ಸಮಿನೇಷನ್ ಮಾಡಕ್ ಬರುದಿಲ್ಲ. ಯಾಕಂದ್ರೆ ಅದರಲ್ಲಿ ಕ್ವಾಂಟಿಟಿ ಅಂದ್ರೆ ಸ್ಪರ್ಮಟೋಜೋವ ಅಂದ್ರೆ ವೀರ್ಯಾಣುಗಳ ಸಂಖ್ಯೆ ಬಹಳ ಕಡಿಮೆ ಇರ್ತೈತಿ. ಒಂದು ಎರಡು ಲಕ್ಷ, ಒಂದು ಎರಡು ಲಕ್ಷ ಹಿಂಗಿರುತ್ತೆ. ಇದರಲ್ಲಿ ನಾವು ನಾರ್ಮಲ್ ಸೆಮನ್ ಹಾಕಿದ್ರೆ 10-20 ಲಕ್ಷ ಇರುತ್ತೆ, 20 ಮಿಲಿಯನ್ಸ್ ಅಂತ ಹೇಳ್ತೇವೆ ನಾವು. ಅದಕ್ಕಾಗಿ ಅದನ್ನು ನಾವು ಆ ಸಂಖ್ಯೆಗೆ ಅನುಗುಣವಾಗಿ ನಾವು ಕೊಡಬೇಕಾಗತ್ತೆ. ಎಲ್ಲ ಟೈಮ್ನಲ್ಲಿ ನಾವು ಅದನ್ನ ಸೆಕ್ಸಡ್ ಸೆಮನ್ ಯೂಸ್ ಮಾಡಕ್ ಬರುದಿಲ್ಲ. ಆದಷ್ಟು ಒಂದ್ ಸ್ವಲ್ಪ ಕಡಿಮೆ ಮಾಡಿ ಬದೇ ಕೈ ಮುಗಿತೀನಿ. ಹಾ, ಮಾಡಿಸ್ತೇವೆ. ಅಂದ್ರೆ ಇನ್ ಮುಂದೆ ಬರೋ ದಿನಗಳಲ್ಲಿ ಅದಕ್ಕೆ ರಿಸರ್ಚ್ ನಡೆದಿದೆ. ಹೆಸರುಘಟ್ಟದಲ್ಲಿ ಹೊಸದೊಂದು ಸಂಶೋಧನೆ ಕಂಡು ಹಿಡಿದಿದ್ದಾರೆ. ಆ ಕಂಡು ಹಿಡಿದಾಗ ಏನಾಗಿದೆ ಅಂದ್ರೆ, ಸಾಮಾನ್ಯ ವೀರ್ಯಕಡ್ಡಿ ಹಾಕಿದ್ರೆ ನಮ್ಗೆ 20-25 ರೂಪಾಯಿ ಖರ್ಚು ಬೀಳ್ತೈತೆ. ನೀವು ಹೇಳುವಂತ ವೀರ್ಯಕಡ್ಡಿ ಹಾಕಿದ್ರೆ 1,000 ರೂಪಾಯಿವರೆಗೆ ಖರ್ಚು ಬೀಳ್ತೈತೆ. ಅದನ್ನ ಕಡಿಮೆ ಖರ್ಚು ಮಾಡಲಿಕ್ಕೆ ಸಂಶೋಧನೆ ನಡೆದಿದೆ, ಅವ್ರು ಸಕ್ಸಸ್ಫು ಆಗಿದೆ. ಅದರ ರೇಟನ್ನ 400-500 ವರೆಗೆ ಬರೋ ಚಾನ್ಸಸ್ ಇದೆ. ಅವಾಗ ಸರ್ಕಾರ ಸಬ್ಸಿಡಿ ಕೊಟ್ಟು ನಿಮಗೆ 100 ರೂಪಾಯಿ ಬೀಳುತ್ತೆ. ಈಗ ಸದ್ಯ ನೀವು 750 ರೂಪಾಯಿ ಕೊಡ್ತಾ ಇದ್ದೀರಿ. ನಿಮಗೆ ಹೊರೆ ಕಡಿಮೆ ಮಾಡೋ ಸಲುವಾಗಿ ಅದನ್ನು ಆ ಥರ ಮಾಡ್ತಾ ಇದ್ದಾರೆ. ಮತ್ತು ಇನ್ನು ರಿಸರ್ಚ್ ಸಂಶೋಧನೆ ನಡೀತಂತಂದ್ರೆ ಈ ಬೇರೆ ಬೇರೆ ಇದಕ್ಕೂ ಕೂಡ ನಾವು ಸಂಖ್ಯೆ ಜಾಸ್ತಿ ಮಾಡಿ 5-6 ಸೂಲಿನ ಹಸುಗಳಿಗೂ ಕೂಡ ಈ ಹೆಣ್ಣು ಕರು ಹುಟ್ಟಿದಂಥ ವೀರ್ಯಕಡ್ಡಿನ ನಾವು ಕೊಡ್ತೇವೆ. ಮುಂದೆ ಬರುತ್ತೆ, ಅದೀಗ ಸದ್ಯ ಮಟ್ಟಿಗೆ ಮಾತ್ರ ನಾವು ಈಗ ಇಷ್ಟು ಕಡಿಮೆ. ನಮ್ಮ ವಿಜ್ಞಾನಿಗಳು ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಿ ಒಳ್ಳೊಳ್ಳೆ ದೇಶ ಬದುಕೋದು ಮಾಡ್ಲಿ ಬದೇ. ಆಯ್ತು ಆಯ್ತು ರೀ, ಆಯ್ತು, ಕರೆ ಮಾಡಿದ್ಕೆ ಧನ್ಯವಾದಗಳು. ಮುಂದೆನೆ ಕರೆಯನ್ನ ನೋಡೋಣ. ಹಲೋ ಸರ್, ನಾನು ವೆಂಕಟೇಶ್ ಅಂತ ಮಾತಾಡ್ತೀನಿ, ಲಕ್ಷ್ಮೀಪುರ ಮೈಸೂರು ತಾಲೂಕು ಮೈಸೂರು ಜಿಲ್ಲಾ ಕಸಬಾಳು. ಕೇಳಿ ವೆಂಕಟೇಶ್ ಅವರು. ಮಂಜುನಾಥ್ ಸರ್ ನಮಸ್ಕಾರ. ನಮಸ್ಕಾರ ನಮಸ್ಕಾರ ನಮಸ್ಕಾರ ಸರ್. ಈಗ ಇದು ಆಂಬುಲೆನ್ಸ್ ಸಮಸ್ಯೆ ಹೇಳಿದ್ರಲ್ಲ ಸರ್, ಅದು ಬೆಳಿಗ್ಗೆ ಫೋನ್ ಮಾಡಿದ್ರೆ ಸಂಜೆವರೆಗೂ ಬರಲ್ಲ ಸರ್, ಒಂದ್ ಪ್ರಶ್ನೆ. ಮತ್ತೆ ಈ ಗಂಟು ನೀವು ಕರಿಯೋ ಹೊಸಗಳಲ್ಲಿ ಈ ಇಂಜೆಕ್ಷನ್ ಮಾಡಿದಾಗ ಕಾಲ್ ಬೈಜರದ್ದು ನೀವು ಮಾಡ್ತಾ ಇರೋದು ತುಂಬಾ ಒಳ್ಳೆ ಕೆಲಸ. ಅದು ಹಾಲು 2-3 ಟೈಮ್ ಕಮ್ಮಿ ಆಯ್ತದಲ್ಲ, ಏನ್ ಮಾಡೋದು ಸರ್ ಸಮಸ್ಯೆ? ಓಕೆ ಸರ್, ಈಗ ನೀವು ಒಂದೇ ಪ್ರಶ್ನೆಗೆ ನೀವು ಫೋನ್ ಕಾಲ್ ಮಾಡಿದ್ರೆ ಬರೋದಿಲ್ಲ ಬೆಳಿಗ್ಗೆ. ಏನಾಗುತ್ತೆ ಅಂದ್ರೆ ಬೆಳಿಗ್ಗೆ ಕಾಲ್ ಮಾಡಿದಾಗ ನಾವು ಇದಕ್ಕೆ ಆಂಬ್ಯುಲೆನ್ಸ್ ಕಾಲ್ ಮಾಡ್ತೀರಾ, ಅಲ್ಲಿ ಇರೋದು ಏನಾಗಿದೆ ಅಂದ್ರೆ 275 ಆಂಬ್ಯುಲೆನ್ಸ್ ಅದಾವು. ಆಮೇಲೆ 12 ಲೈನ್ ಇರುತ್ತೆ ಟೆಲಿಫೋನ್ ಲೈನ್. ಬೆಳಿಗ್ಗೆ ಎಲ್ಲರೂ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಸುಮಾರು ಒಂದು 5,000-6,000 ಫೋನ್ ಕಾಲ್ ಬಂದ್ಬಿಡ್ತಾವೆ ಅಲ್ಲಿ. 5,000-6,000 ಕಾಲು 12 ಲೈನಲ್ಲಿ ಬರಬೇಕು. ಅಲ್ಲಿ 12 ಜನ ಕೂತಿರ್ತಾರೆ. ಈಗ ನಾವು ಇಬ್ಬರು ಕೂತಿದ್ದೇವೆ, ಒಂದು 20 ಕರೆ ನೀವು ಮಾಡ್ತೀರಿ ಎಲ್ಲರೂ, ಆದರೆ ಒಬ್ಬರಿಗೆ ಚಾನ್ಸ್ ಸಿಗುತ್ತೆ. ಹಾಗೆ ಅಲ್ಲಿ ಕಾಲ್ಸ್ ಸಂಖ್ಯೆ ಜಾಸ್ತಿ ಬರ್ತಾ ಇದೆ. ನಮ್ಗೆ ಅಲ್ಲಿ ಕಾಲ್ ಸೆಂಟರ್ಸಲ್ಲಿ ಇರತಕ್ಕಂಥ ಜನಸಂಖ್ಯೆ ಕಡಿಮೆ ಇದೆ, ಮತ್ತು ಆ ಲೈನ್ಸು ಇನ್ನೂ ಜಾಸ್ತಿ ಮಾಡ್ಕೊತಾ ಇದ್ದೀವಿ. ಮೊದಲೆಲ್ಲ ಏನಾಕಿತ್ತು ಅಂದರೆ 600-700 ಕರೆ ಬರ್ತಾ ಇದ್ವು, ಈಗ 2,000-3,000 ಕರೆಗಳು ಬರ್ತಾ ಇದ್ದವು ಪ್ರತಿದಿನ. ಅದು ಎಲ್ಲ ಏನಂತಂದ್ರೆ ಮಧ್ಯಾಹ್ನ ಬಂದರೆ ಓಕೆ, ಬೆಳಗ್ಗೆನೆ 9-10 ಗಂಟೆ ಒಳಗೆ ಅಷ್ಟು ಕರೆಗಳು ಬರ್ತಾವೆ, ಅವಾಗ ನಿಮಗೆ ಸಿಗೋದು ಕಡಿಮೆ ಆಗುತ್ತೆ. ನೀವೇನು ಮಾಡಿ ಅಂತಂದರೆ ಸಾಯಂಕಾಲ 4 ಗಂಟೆ ತನಕನೂ ಇರುತ್ತೆ, ಅಲ್ಲಿವರೆಗೂ ನೀವು 5 ಗಂಟೆ ತನಕನೂ ನೀವು ಕಾಲ್ ಮಾಡ್ಬೋದು. ಒಂದ್ಸಲ ಸಿಕ್ಕಿಲ್ಲ ಅಂದರೆ, ಬೆಳಗ್ಗೆ ಸಿಕ್ಕಿಲ್ಲ ಅಂದರೆ ಬೆಳಗ್ಗೆ ಸ್ವಲ್ಪ ರಶ್ ಇರುತ್ತೆ. ನೀವೇನು ಮಾಡ್ಬೋದು ಅಂದರೆ ಸ್ವಲ್ಪ ಮಧ್ಯಾಹ್ನ ಆದಮೇಲೆ ಕಾಲ್ ಮಾಡಿದರೆ ಫ್ರೀಯಾಗಿ ಬರ್ತಾರೆ, ಅವ್ರಿಗೂ ನಿಮ್ಮ ಕಾಲ್ ಅಟೆಂಡ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇನ್ನು ಎರಡನೇದಾಗಿ ನೀವೇನು ಹೇಳಿದ್ರಿ ಅಂತಂದ್ರೆ ಕಾಲ್ಬಾಯಿ ಜ್ವರ ಮಾಡಿಸ್ಲೇಬೇಕಾಗತ್ತೆ. ಅದು ಒಂದಿನ ಎರಡು ದಿನ ನಿಮಗಾದ್ರೂ ಕೂಡ ನಿಮ್ಮ ಮಗು ಅದೇನಾಗುತ್ತೆ ಅಂದ್ರೆ ನಿಮ್ಮ ಮಗು ಕೂಡ ಲಸಿಕೆ ಹಾಕಿದಾಗ ಕೂಡ ಒಂದೇ ದಿನ ಎರಡನೇ ದಿನ ಜ್ವರ ಬಂದೇ ಬರುತ್ತೆ, ಕಿರಿಕಿರಿ ಮಾಡೇ ಮಾಡುತ್ತೆ. ಹಾಗಂತ ನೀವು ಲಸಿಕೆ ಹಾಕೋದು ಬಿಡಕ್ ಆಗುದಿಲ್ಲ, ಎಲ್ಲರೂ ಹೋಗಿ ಹಾಕಿಸ್ಕೊಂಡ್ಬರ್ತೀರಿ. ಅದೇ ರೀತಿಯಾಗಿ ಇದಕ್ಕೂ ಕೂಡ ಹಾಲು ಕಡಿಮೆ ಆದರೂ ಚಿಂತೆ ಇಲ್ಲ, ಒಂದೇ ದಿನ ಕಡಿಮೆ ಆಗ್ಬೋದು. ಆದ್ರೆ ಜೀವನ ಪರ್ಯಂತ ಅದು ಆರಾಮಾಗಿರುತ್ತೆ, ಅದಕ್ಕೆ ಯಾವುದೇ ರೋಗ ಬರೋದಿಲ್ಲ. ಕಾಲ್ಬಾಯಿ ಜ್ವರ ಬರೋದಿಲ್ಲ, ಚರ್ಮಗಂಟು ರೋಗ ಬರೋದಿಲ್ಲ. ಅದಕ್ಕೆ ಯಾವುದೇ ಲಸಿಕೆ ಹಾಕಿದ್ರು ಕೂಡ ನೀವು 1-2 ದಿನದ ಬಗ್ಗೆ ನೋಡಲಾರ್ದೆ ನೀವು ಭಾಳ 1 ವರ್ಷದವರೆಗೆ ಅದರ ಜೀವಂತ, ಅದಕ್ಕೆ ಎಲ್ಲ ಮತ್ತೆ ತೊಂದರೆ ಆಗದೆ ಇಲ್ಲ ಅಂದರೆ ಲಸಿಕೆ ಹಾಕಲೇಬೇಕು. ಅದು ಗಂಟು ಆದರೂ ಪರವಾಗಿಲ್ಲ, ಆ ಹಾಲು ಕಡಿಮೆ ಆದರೂ ಪರವಾಗಿಲ್ಲ, ಲಸಿಕೆ ಮಾತ್ರ ಹಾಕಿಸೋದು ತಪ್ಪಿಸ್ಬೇಡಿ. ಹಾಂ, ಓಕೆ, ಕರೆ ಮಾಡಿದ್ದಕ್ಕೆ ಓಕೆ, ಮುಂದಿನ ಕರೆ ನೋಡೋಣ. ಹಲೋ ಕೃಷಿರಂಗ. ಹಲೋ ನಮಸ್ಕಾರ ಸರ್, ಹುಣಸೂರು ಅಂತ ಸುರೇಶ್ ಅಂದ್ಬಿಟ್ಟು ಸರ್. ಕೇಳಿ ಸುರೇಶ್ ಅವ್ರ ಪ್ರಶ್ನೆ. ಸರ್ ಡಾಕ್ಟರ್ ಸಾಹೇಬ್ರ ನಮಸ್ಕಾರ, ನಿಮ್ಗೂ ಸರ್ ನಮಸ್ಕಾರ. ಸರ್ ಏನು ಗೊತ್ತಾ, ಈ ಬರೀ ಎಲ್ಲ ಜಾಸ್ತಿ ಈಗ ನಾ ಇಲಾಖೆ ಹೆಸರುಗಳ ಜಾಸ್ತಿ ಇದ್ ಮಾಡ್ತಾರೆ, ನಾಡಸನ ಒಂಚೂರು ಪೂಜಿಸ ಒಂದು ನಮ್ಗೆ ವ್ಯವಸ್ಥೆ ಇದ್ ಮಾಡ್ಕೊಡಿ ಸರ್. ಪ್ರತಿಯೊಬ್ಬರು ನೋಡಿದ್ರೆ ಎಲ್ಲ ಬರೀ ಇಲಾಖೆ ಹೆಸರ ಇದ್ ಮಾಡ್ತಾರೆ, ನಾಡಸ ಹಿಂದಿನ ಕಾಲ ಇತ್ತಲ್ಲ ಅದು ತಿಳಿನ ಉಳಿಸ್ಕೊಡ್ಬೇಕು ಅಂತ ನಾವು ಕೇಳ್ಕೊತಾರೆ. ನಾನ್ ಕೇಳ್ತಾ ಇರೋದು ಅಂದ್ರೆ ತಮ್ಮನೇಲಿ ಯಾವ ಹಸು ಇದೆ? ನಮ್ದು ಮಾಮೂಲು ನಾಡಹಸನ ಐತೆ. ಹಾ, ಈಗ ಏನಾಗುತ್ತೆ ಅಂದರೆ ನಾಡ ಹಸು ಇದ್ದವರ ಮನೆಗೆಲ್ಲವೂ ನಾವು ನಾಡಹಸು ಸೆಮೆನ್ನ ಕೊಡ್ತೇವೆ. ನೀವು ಜೆರ್ಸಿ HF ಹಸು ಇಟ್ಕೊಂಡು ನಾಡು ಸೆಮೆನ್ ಹಾಕಂದ್ರೆ ಹಾಕಕ್ಕೆ ಬರುದಿಲ್ಲ. ಅವಾಗೇನಾಗುತ್ತೆ ಅಂದರೆ ಅದು ಮತ್ತೆ ಮಿಕ್ಸ್ಡ್ ಅಂತ ಹುಟ್ಟತೈತಿ, ಅವರು ಒಪ್ಪಲ್ಲ. ಈಗ ನಾಡ ಹಸು ಇದ್ದವ್ರಿಗೆ ನಾವು ನಾಡಹಸು ಸೆಮೆನ್ನ ಕೊಡ್ತೇವೆ. ಅಂದರೆ ನಿಮ್ಮಲ್ಲಿ ಬರ್ತಕ್ಕಂಥದ್ದು ಈಗ ನೀವು ಹುಣಸೂರು ಕಡೆ ಅಂದರೆ ಹಳ್ಳಿ ಕಾರ್ಜ ಸಮಾನ ಹಳ್ಳಿಕಾರ ಹಸು ಇರುತ್ತಾರೆ ಹಳ್ಳಿಕಾರ ಸಮಾನ ಕೊಡ್ತೇವೆ, ಅಮೃತ ಮಲ್ ಇತ್ತಂದ್ರೆ ಅಮೃತ ಮಲ್ ಸಮಾನ ಕೊಡ್ತೇವೆ. ನಾವು ನೋಡ್ತೇವೆ ನಿಮ್ಮಲ್ಲಿ ಇರತಕ್ಕಂಥ ಹಸು ಯಾವುದಿದೆ ಅದನ್ನೇ ಕೊಡ್ತೇವೆ. ನೀವು ಅಮೃತ ಮಲ್ ಹಸುಗೆ ಹೆಚ್ ಎಫ್ ಹಾಕಂದ್ರೂ ನಾವು ಹಾಕೋದಿಲ್ಲ, ಆಮೇಲೆ ಹೆಚ್ ಎಫ್ ಜೆರ್ಸಿಗೆ ಹಳ್ಳಿಕಾರ ಸಮಾನ ಹಾಕಂದ್ರೂ ನಾವು ಹಾಕೋದಿಲ್ಲ. ನಾವಂದರೆ ನಾವು ಯಾವುದಕ್ಕೆ ಅದನ್ನು ತಳಿನ ನಾವು ಅದನ್ನು ಇದು ಮಿಕ್ಸ್ ಮಾಡೋಕ್ಕೆ ನಾವು ಬಿಡೋದಿಲ್ಲ, ಅದನ್ನು ಅದೇ ಥರ ಮಾಡ್ತಾ ಇದ್ದೀವಿ. ಆಮೇಲೆ ಬೇರೆ ಬೇರೆ ಈಗ ನಿಮ್ಮದು ದಕ್ಷಿಣ ಕರ್ನಾಟಕದಲ್ಲಿ ಮೈಸೂರು ಭಾಗದಲ್ಲಿ ಹಳ್ಳಿಕಾರ ಕೊಡ್ತೇವೆ, ಅದೇ ನಾವು ಮಧ್ಯ ಕರ್ನಾಟಕ ಬಂದರೆ ಚಿತ್ರದುರ್ಗ ಇರ್ಬೋದು ಶಿವಮೊಗ್ಗ ಇರ್ಬೋದು ಆಮೇಲೆ ದಾವಣಗೆರೆ ಹಾವೇರಿ ಇಲ್ಲೆಲ್ಲ ನಾವು ಅಮೃತ ಮಲ್ ಸಮಾನ ಕೊಡ್ತೇವೆ. ಅದೇ ರೀತಿ ನೀವು ಬೆಳಗಾವಿ ಬಿಜಾಪುರ ಬಾಗಲಕೋಟೆ ಧಾರವಾಡ ಗದಗ್ ಹೋದರೆ ಕಿಲಾರ್ ಸಮಾನ ಕೊಡ್ತೇವೆ. ಅಂದರೆ ನಿಮಗೆ ಯಾಕೆ ಹೇಳ್ತಿದ್ದೇನೆ ಅಂದರೆ ನಾವು ನಾಡ ತಳಿನ ಬಿಟ್ಕೊಡ್ತಾ ಇಲ್ಲ, ನಾಡ ತಳಿನೂ ಕೂಡ ನಾವು ಬೆಳೆಸ್ತಾ ಇದ್ದೀವಿ. ಆದರೆ ಏರಿಯಾ ವೈಸ್ ಬೇರೆ ಬೇರೆ ಇರುತ್ತೆ. ನೀವು ಗುಲ್ಬರ್ಗ ಬೀದರ್ ಯಾದಗಿರಿ ಹೋದ್ರೆ ಅಂದರೆ ಅಲ್ಲೇ ದೇವಣಿ ತಳಿ ಅಂತ ಬರುತ್ತೆ, ನಾವು ಅದನ್ನು ಬೆಳೆಸ್ತೇವೆ. ಹೀಗೆ ಯಾವ್ಯಾವ ಏರಿಯಾದಲ್ಲಿ ಯಾವ್ಯಾವ ತಳಿ ಇದ್ದಾವೋ ಆ ತಳಿನ ಕೊಡ್ತೇವೆ. ನೀವು ಶಿವಮೊಗ್ಗ ಕಡೆ ಹೋಗಿ ನಾವು ಈ ಅಮೃತ ಮಲು ಹಳ್ಳಿಕಾರಕ್ಕೆ ಕೊಡೋದಿಲ್ಲ, ಅಲ್ಲೇನು ಮಾಡ್ತೇವೆ ಅಂದರೆ ಮಲ್ನಾಡು ಗಿಡ್ಡ ಕೊಡ್ತೇವೆ. ಅಂದರೆ ಮಲ್ನಾಡು ಗಿಡ್ಡಕ್ಕೆ ಮಲ್ನಾಡು ಗಿಡ್ಡ, ಜೆರ್ಸಿ ಎಚ್ ಎಫ್ ಇದ್ದರೆ ಜೆರ್ಸಿ ಎಚ್ ಎಫ್. ಈ ರೀತಿಯಾಗಿ ನಾವು ಕರ್ನಾಟಕ ಸರ್ಕಾರದಿಂದ ನಾವು ಒಂದು ಕಾರ್ಯಕ್ರಮ ಹಾಕ್ಕೊಂಡು ಅದೇ ರೀತಿ ನಡೀತಾ ಇದ್ದೀವಿ, ಅದೇ ರೀತಿ ಬೆಳೆಸ್ತಾ ಇದ್ದೀವಿ. ಆ ಪ್ರದೇಶಕ್ಕೆ ಅನುಗುಣವಾಗಿ ಅದು ಆಗ್ತಾ ಇದೆ. ಎಲ್ಲಿ ನಾವು ಆ ಥರ ಇದು ಮಾಡ್ತಾ ಇಲ್ಲ, ನಶಿಸಿ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ಥ್ಯಾಂಕ್ ಯು, ಧನ್ಯವಾದಗಳು. ಮುಂದಿನ ಕರೆ ನೋಡೋಣ. ಹಲೋ, ಹಲೋ ಕೃಷಿರಂಗ, ನೇರ ಪ್ರಸಾರ ಕಾರ್ಯಕ್ರಮ, ಲಸಿಕಾ ಕಾರ್ಯಕ್ರಮ ನೇರ ಪ್ರಸಾರ ವಿಷಯ ಇರುತ್ತೆ. ಹಲೋ, ಹೇಳಿ ಸರ್, ಕೇಳಿ ಪ್ರಶ್ನೆ. ಸರ್, ನಾನು ನಂಜುಗಡೆ ಮಹೇಶ್ ಮಾತಾಡ್ತಾ ಇದ್ದೀನಿ. ಓಕೆ ಸರ್, ಕೇಳಿ. ಸರ್, ಗ್ರಾಮೀಣ ಭಾಗದಲ್ಲಿ ದನ್ನ ಡಾಕ್ಟರ್ ಅಂದ್ರೆ ಒಂಥರ ದೇವರಿದ್ದಂಗೆ ಸರ್ ಇವರು. ಹೌದು, ಒಂದು ಪಂಚಾಯತ್ಗೆ ಒಂದು ಪಂಚಾಯತ್ಗೆ ಸರ್ ಒಬ್ರು ಡಾಕ್ಟರ್ ಕೊಟ್ಟಿರ್ತಾರೆ. ಒಂದು ಪಂಚಾಯತ್ಗೆ ಐದರಿಂದ ಎಂಟಲ್ಲೇ ಬರ್ತಿರ್ತಾರೆ. ಪಾಪ ಅವ್ರು ಎಲ್ಲಿಗೆ ಎಲ್ಲಿಗೆ ಅಂತ ಹೋಗಕ್ಕಾಗತ್ತೆ. ಹಂಗಾಗಿ ಇಲಾಖೆಯವರು ಈ ಕಾಂಪೌಂಡರ್ ಮತ್ತೆ ಪಶುಸಚಿವರಿಗೆ ಹೆಚ್ಚಿನ ಗೌರವಧನ ಮತ್ತು ಹೆಚ್ಚಿನ ಸೌಲಭ್ಯ ಕೊಟ್ರೆ ಕೆಲಸಕ್ಕೆ ಕೆಲಸ ಮಾಡಕ್ಕೆ ಅವ್ರಿಗೂ ಉತ್ಸಾಹ ಬರುತ್ತೆ ಅಂತ ಒಂದು ಪ್ರಶ್ನೆ ಸರ್. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಹೇಳಿ ಸರ್. ಹೇಳ್ತಾರೆ ಡಾಕ್ಟರ್ ಮಂಜುನಾಥ್ ಅವರು. ಈಗ ನೀವು ಪಶುಸಖಿಗೆ ಪ್ರಾರಂಭದಲ್ಲಿ ಇದು ಒಂದು ಬಿಗಿನಿಂಗ್ ಅಲ್ಲಿ ಪೈಲಟ್ ಪ್ರಾಜೆಕ್ಟ್ ಮೇಲೆ ತಗೊಂಡಿದ್ದೀವಿ. ಪೈಲಟ್ ಪ್ರಾಜೆಕ್ಟ್ ಮೇಲೆ ತಗೊಂಡಾಗ ಏನಾಗುತ್ತೆ ಅಂದರೆ ಈಗ ಅವರಿಗೆ ಫಸ್ಟ್ 3,750 ರೂಪಾಯಿ ಕೊಡ್ತಾ ಇದ್ದಾರೆ ಪಂಚಾಯತಿಯಿಂದ. ಇದು ಕ್ರಮೇಣ ಏನಾಗುತ್ತೆ ಅಂತಂದರೆ ಅವರು ಕೆಲಸ ನೋಡಿಕೊಂಡು ನೀವೀಗ ಹೇಳಬೇಕು, ನಿಮ್ಮ ಪಂಚಾಯತಿಗೆ ಹೇಳಬೇಕಾಗತ್ತೆ, ವರದಿ ಕೊಡಬೇಕಾಗತ್ತೆ, ಅವ್ರ ಕೆಲಸ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಅವ್ರದ್ದು ಅವಶ್ಯಕತೆ ನಮಗಿದೆ, ಅವ್ರಿಗೆ ಸಂಬಳ ಇನ್ನೂ ಜಾಸ್ತಿ ಮಾಡಿ ಅಂತ ಹೇಳ್ಕೊತ ಹೋದರೆ ಅದು ಕೂಡ ಮುಂದಿನ ದಿನಗಳಲ್ಲಿ 5,000, 10,000, 15,000 ಈ ಗೌರವಧನನೂ ಕೊಡ್ತಾರೆ. ಈಗ ನಿಮ್ಗೆ ಏನು ಹೇಳ್ತಾರೆ, ಯಾಕೆ ಹೇಳ್ತೇನೆ ಅಂದರೆ ಈ ಆಶಾ ವರ್ಕರ್ ಇರ್ಬೋದು, ಅಂಗನವಾಡಿ ಕಾರ್ಯಕರ್ತರಿರ್ಬೋದು, ಅಥವಾ ಬಿಸಿ ಅಡುಗೆ ಊಟದವ್ರು ಇರ್ಬೋದು, ಅವ್ರಿಗೂ ಎಲ್ಲ ಮೊದಲು ಇಷ್ಟೇ ಇತ್ತು, ಬಿಗಿನಿಂಗಲ್ಲಿ 1,000, 1,500, 2,000 ಇತ್ತು. ಈಗ ಅವ್ರು 10,000, 15,000 ತೊಗೊಳ್ತಾ ಇದ್ದಾರೆ. ಅಂದರೆ ಸರ್ವಿಸ್ ಆದಂಗೆ ಅವ್ರದ್ದು ಅವಶ್ಯಕತೆ ನಮಗೆ ಬೇಕಂತ ನೀವೆಲ್ಲ ಫೀಡ್ಬ್ಯಾಕ್ ಕೊಟ್ಟರೆ, ನೀವೆಲ್ಲರೂ ಹೇಳಬೇಕು ಪಂಚಾಯತಿಯಲ್ಲಿ, ಗ್ರಾಮ ಸಭೆ ನಡೀತಿರ್ತೋ ಅಲ್ಲಿ ಹೇಳಬೇಕು. ಎಲ್ಲ ಕಡೆ ಹೇಳಿದಾಗ ಎಲ್ಲ ಕಡೆ ಕೂಗು ಬಂತಂದರೆ ಆಟೋಮೆಟಿಕ್ಲಿ ಅದನ್ನು ಜಾಸ್ತಿ ಮಾಡ್ತಾರೆ. ಅಂದರೆ ಇವರ ಸೇವೆ ಅವಶ್ಯಕತೆ ಇದೆ, ಇವರು ಜಾಸ್ತಿ ಕೆಲಸ ಮಾಡ್ತಾ ಇದ್ದಾರೆ, ಇವ್ರು ನಾವು ಕೊಡಬೇಕು ಅಂತ ಬರುತ್ತೆ, ಅವಾಗ ಜಾಸ್ತಿ ಮಾಡೇ ಮಾಡ್ತಾರೆ. ಹೌದು ಸರ್, ಇವ್ರಿಗಿಂತ ಕಾಂಪೌಂಡರ್ಗಳು ಸ್ವಲ್ಪ ನುರಿತ ವೈದ್ಯರು ಅಂತ ಅಂದಂಗಿರ್ತಾರೆ ಅವರು, ಸ್ವಲ್ಪ ಗಮನ ಹರಿಸ್ಬೇಕು. ಆಯ್ತು, ಅವ್ರಿಗಾಗಿ ನಾವೀಗ ಏನು ಮಾಡಿದ್ದೇವೆ ಅಂದರೆ ಎಲ್ಲ ಕಡೆ 30 ತರಬೇತಿ ಕೇಂದ್ರ ಮಾಡಿದ್ದೀವಿ. 30 ತರಬೇತಿ ಕೇಂದ್ರದಲ್ಲಿ ಅವ್ರನ್ನ ತರಬೇತಿ ಕೊಟ್ಟು ಅವ್ರನ್ನೂ ಕೊಡ್ತಾ ಇದ್ದೀವಿ. ಈಗ 60-70 ಜನ ಸರ್ಕಾರದ ಇದರಲ್ಲಿ ಸೇರ್ತಾ ಇದ್ದಾರೆ ಇಲಾಖೆಯಲ್ಲಿ, ಅವ್ರಿಗೂ ನಾವು 30 ತರಬೇತಿ ಕೇಂದ್ರ ಮುಖಾಂತರ ತರಬೇತಿ ಕೊಟ್ಟು ಅವ್ರನ್ನ ಜಾಸ್ತಿ ನುರಿಸಿ ಇದು ಮಾಡಿ ಅವ್ರಿಗೆ ಕೊಡ್ತಾ ಇದ್ದೀವಿ. ಓಕೆ, ಕರೆ ಮಾಡಿದಕ್ಕೆ ಧನ್ಯವಾದಗಳು. ಅಂತಿಮ ಕರೆಯನ್ನು ತೆಗೆದುಕೊತಾ ಇದ್ದೇವೆ ಸರ್. ಧನ್ಯವಾದಗಳು, ನಮಸ್ಕಾರ. ಹಾ, ಮುಂದಿನ ಕರೆ. ಹಾ, ಹೆಸರೇಳಿ ಸರ್, ಎಲ್ಲಿಂದ ಜಲ್ದಿ ಕೇಳಿ ಪ್ರಶ್ನೆ. ಬಳ್ಳಾರಿ ಜಿಲ್ಲೆಗೆ ಕಂಪ್ಲಿ ತಾಲೂಕು ರಾಮಸಾಗರದಿಂದ ಬಿ ಎಂ ವಿಶ್ವನಾಥ್ ಸರ್. ಹೇಳಿ ವಿಶ್ವನಾಥ್ ಅವರ ಪ್ರಶ್ನೆನ. ಪ್ರಶ್ನೆ ಕೇಳ್ತೀನಿ ನೋಡಿ ಸರ್. ಹಾ ಸರ್, ನಮಸ್ತೆ, ನಾವು ರೈತ ಸಂಘದವ್ರು ಸರ್ ಮಾತಾಡ್ತಾ ಇರೋದು. ಕೇಳಿ ಪ್ರಶ್ನೆ, ಜಲ್ದಿ ಕೇಳಿ. ಏನಿಲ್ಲ ಸರ್, ಇದು ನಮ್ಗೆ ಆಸ್ಪತ್ರೆ ಪಶುಪಾಲನೆ ಆಸ್ಪತ್ರೆ ಏನಿದೆಯಲ್ಲ ಸರ್, ನಮ್ಮ ರಾಮಸಾಗರದಲ್ಲಿ ಹಾಸ್ಪಿಟಲ್ ಇಲ್ಲ ಸರ್, ದನಗಳಿಗೆ ಜಾನುವಾರುಗಳು ಬಂದಿದ್ದಾವೆ. ಹಂಗಾಗಿ ನಮಗೆ ಬಹಳ ದನಗಳು ಇದಾವೆ, ಸ್ವಲ್ಪ ಸಮಸ್ಯೆ ಬಹಳ ಇದೆ ಸರ್. ನಮ್ಮ ದನಗಳಿಗೆ ಆರಾಮಿಲ್ಲ, ಕಂಪ್ಲಿಗೆ ನಾವು ಹೋಗ್ಬೇಕಂದ್ರೆ ಆಗ್ತಾ ಇಲ್ಲ ಸರ್, ದೂರ ಆಗ್ತವೆ. ರಾಮಸಾಗರದಿಂದ ಕಂಪ್ಲಿ 7 ಕಿಲೋಮೀಟರ್ ಇದೆ ಸರ್, ದನಗಳು ಬಹಳ ಚರ್ಮ ಕಾಯಿಲೆ ಬಂದಂಗಾಗಿದೆ. ನಿಮ್ಗೆ ಅಲ್ಲಿ ಹೊಸ ಆಸ್ಪತ್ರೆ ಸ್ಯಾಂಕ್ಷನ್ ಆಗ್ಬೇಕಂತೀರಿ? ಹೌದು ಸರ್. ಹೇಳ್ತಾರೆ ಡಾಕ್ಟರ್. ಹಾ, ಹೊಸ ಆಸ್ಪತ್ರೆ ಸ್ಯಾಂಕ್ಷನ್ ಆಗ್ಬೇಕಾದ್ರೆ ನಿಮ್ಗಾಗಲೇ ಮೊದಲೇ ಹೇಳಿದ್ದೀನಿ, ಅಲ್ಲಿ ಸಂಖ್ಯೆ ಮಿನಿಮಮ್ ನಿಮ್ಮ ಊರಲ್ಲಿ ಕಂಪ್ಲಿ ಯಾವ ಊರು ಹೇಳ್ತಿಲ್ಲ, ಆ ಊರಲ್ಲಿ ಕನಿಷ್ಠ 2,000 ರಿಂದ 3,000 ಜನಗಳ ದನಗಳ ಸಂಖ್ಯೆ ಇರಬೇಕು. ಈ ಮೊನ್ನೆ ನಾವು ಗಣತಿ ಮಾಡಿದ್ದೀವಿ, ಆ ಗಣತಿಯಲ್ಲಿ ಆ ಸಂಖ್ಯೆ ಬಂತಂದ್ರೆ, ಆ ಸಂಖ್ಯೆ ದಾಟ್ತಂದ್ರೆ ಡೆಫಿನೆಟ್ ಆಗಿ ಮಂಜೂರು ಆಗುತ್ತೆ. ವಿಶ್ವನಾಥ್ ಅವರು, ಅಲ್ಲಿ ನೀವು ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಮಾಡ್ತೀರಿ, ಕನಿಷ್ಠ 3,000ಕ್ಕಿಂತ ಜಾಸ್ತಿ ಆಗಬೇಕು. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮೊದಲು ಹಾಸ್ಪಿಟಲ್ ಇತ್ತು ಸರ್ ಆಲ್ರೆಡಿ. ಹಾ, ಸುಮಾರು ಈಗ ಒಂದ್ 2 ವರ್ಷದಿಂದ ತೆಗೆದಿದ್ದಾರೆ. ಪ್ರಾಣಿಗಳ ಸಂಖ್ಯೆ ಕಡಿಮೆ ಆಗಿದೆ ಅಂತ ತೆಗೆದಿರ್ತಾರೆ.

ಯಾರಿಗೆ ನೆಡುದಾಳೋ ಯಾರಿಗೆ ಒಲಿದಾಳ ಲಕ್ಕವ್ವ ಭಕ್ತರಿಗೆ ಯಾರಿಗೆ ಒಲಿದಾಳೋ ಲಕ್ಕವ್ವ ಭಕ್ತರಿಗೆ ಒಲಿದಾಳ ಹುಡುಗಳು ನ್ಯಾಯ ಮಾಡಲು ಆಗ ನ್ಯಾಯ ಗೆದೆಂದು ನಗುತ್ತಾಳೆ ಯಾರಿಗೆ ಒಲದಾಳ ಲಕ್ಕವ್ವ ಭಕ್ತರಿಗೆ ಒಲದಾಳ ಯಾರಿಗೆ ಒಲಿದಾಳ ಲಕ್ಕವ್ವ ಭಕ್ತರಿಗೆ ಒಲಿಗೆ ಗೆದ್ದೆಂದು ಕಾಳೆ ಇಡುದಾಳೋ ಯಾರಿಗೆ ಒಲದಾಳ ಲಕ್ಕವ್ವ ಭಕ್ತರಿಗೆ ಒಲದಾಳ ಯಾರಿಗೆ ಒಲಿದಾಳೋ ಲಕ್ಕವ್ವ ಭಕ್ತರಿಗೆ ಯಾರಿಗೆ ಒಲದಾಳ ಲಕ್ಕವ್ವ ಭಕ್ತರಿಗೆ ನ್ಯಾಯ ಗೆದ್ದೆಂದು ನಗ್ತಾಳೆ ಲಕ್ಕವ್ವ ಗೆದ್ದೆಂದು ಕಾಳೆ ಇಡುದಾಳೋ ಯಾರಿಗೆ ಯಾರಿಗೆ ಒಲಿದಾಳೋ ಲಕ್ಕವ್ವ ಭಕ್ತರಿಗೆ ಒಲಿದಾಳ ಲಕ್ಕವ್ವ ಭಕ್ತರಿಗೆ ಗೆದ್ದೆಂದು ಕಳೆ ಹಿಡ್ದಾಳು ಲಕ್ಕವ್ವ ನ್ಯಾಯ ಗೆದ್ದೆಂದು ನಗುತ್ತಾಳೆ ಯಾರಿಗೆ ಒಲಿದಾಳ ಲಕ್ಕವ್ವ ಭಕ್ತರಿಗೆ ಯಾರಿಗೆ ಒಲಿದಾಳೋ ಲಕ್ಕವ್ವ ಭಕ್ತರಿಗೆ ಒಲಿದಾಳ ಲಕ್ಕವ್ವ ಭಕ್ತರಿಗೆ ಲಕ್ಕವ್ವ ಇಂದಿನಂಗೆಲು ಒಲ್ಲೆ ಎಂದು ಕಟ್ಟಿಸಿದೆ ಹೊಸ ಗುಡಿಯ ಒಲದಾಳ ಲಕ್ಕವ್ವ ಭಕ್ತರಿಗೆ ಯಾರಿಗೆ ಒಲಿದಾಳ ಲಕ್ಕವ್ವ ಭಕ್ತರಿಗೆ ಒಲಿದಾಳ ಮಗನ ಕಾಣುವುದನಿಗೆ ಏನ್ ಕೊಟ್ಟೆ ಲಕ್ಕವ್ವ ಬಾಳೆಹಣ್ಣಾಗೊಂದನು ಕೊಟ್ಟೆ ಒಲದವಳ ಲಕ್ಕವ್ವ ಭಕ್ತರಿಗೆ ಯಾರಿಗೆ ಒಲಿದವಳ ಲಕ್ಕವ್ವ ಭಕ್ತರಿಗೆ ಒಲಿದಾಳ ಲಕ್ಕವ್ವ ಭಕ್ತರಿಗೆ ಉತ್ರಾಸ ಕಾಣುವುದನಿಗೆ ಏನ್ ಕೊಟ್ಟೆ ಲಕ್ಕವ್ವ ಒತ್ತೊತ್ತೆ ಅಣ್ಣೆ ಯಾರಿಗೆ ಒಲುದಾಳ ಲಕ್ಕವ್ವ ಭಕ್ತರಿಗೆ ಒಲುದಾಳ ಲಕ್ಕವ್ವ ಭಕ್ತರಿಗೆ ಕರಿಯಂಚಿನು ಸೀರೆ ಕಣಕಾಲಿಗರು ಶುಣ ಕೆಣಕದಿರವುಳ ಕಿಡುಗಣ್ಣೆ ಯಾರಿಗೆ ಒಲದವಳ ಲಕ್ಕವ್ವ ಭಕ್ತರಿಗೆ ಯಾರಿಗೆ ಒಲುದಾಳ ಭಕ್ತರಿಗೆ ಒಲದಾಳ ಲಕ್ಕವ್ವ ಭಕ್ತರಿಗೆ ಒಲದಾಳು ಸೀರೆ ಕಣಕಾಲಿಗರು ಶಿಂಡು ಕರ್ಕಂಚಿದು ಸೀರೆ ಕಣಕಾಲಿ ಗುಟ್ಟು ಗಂಡು ಮರ್ತಾರ ಮನೆಯ ಮುರುದಾಳೋ ಯಾರಿಗೆ ಒಲದಾಳ ಲಕ್ಕವ್ವ ಭಕ್ತರಿಗೆ ಒಲದಾಳ ಯಾರಿಗೆ ಒಲದಾಳ ಭಕ್ತರಿಗೆ ಒಲದಾಳ ಒಲದಾಳ ಲಕ್ಕವ್ವ ಭಕ್ತರಿಗೆ ಲಕ್ಕವ್ವ ಕೋಪ ನಮ್ಮ ಮೇಲೆ ಬೇಕಂದ್ರು ಬೆಳ್ಳಿ ಚವುಲಾವು ಒಲದಾಳ ಲಕ್ಕವ್ವ ಭಕ್ತರಿಗೆ ಯಾರಿಗೆ ಒಲಿದಾಳ ಲಕ್ಕವ್ವ ಭಕ್ತರಿಗೆ ಒಲದಾಳ ಮುರುದಾಳು ಲಕ್ಕವ್ವಳು ಮರ್ತಾರ ಮನೆಯ ಮುರುದಾಳು ಒಲದಾಳ ಲಕ್ಕವ್ವ ಯಾರಿಗೆ ಒಲುದಾಡೋ ಲಕ್ಕವ್ವ ಭಕ್ತರಿಗೆ ಒಲುದ ಯಾರಿಗೆ ಒಲುದಾಡೋ ಲಕ್ಕವ್ವ ಭಕ್ತರಿಗೆ ಒಲುದಾಡೋ ಲಕ್ಕವ್ವ ಭಕ್ತರಿಗೆ ಬೇಕಾದರು ಬೆಳ್ಳಿ ಚೌಲ ಮಾಡಿಸಿ ಕುಣವಿ ಬಂದ ಕಷ್ಟವ ವಾಡಿಯವ್ವ ಯಾರಿಗೆ ಒಲುದಾಡೋ ಲಕ್ಕವ್ವ ಭಕ್ತರಿಗೆ ಅದಕ್ಕೆ ಒಪ್ಪಕ್ಕೆ ಚಿಕ್ಕರ ಮಗುಳೇನೆ ಸುತಿ ಬಾರೆ ನನ್ನ ಪವಳಿಯ ಯಾರಿಗೆ ಒಲುದಾಳೋ ಲಕ್ಕವ್ವ ಭಕ್ತರಿಗೆ ಒಲುದಾಳೋ ಲಕ್ಕವ್ವ ಭಕ್ತರಿಗೆ ಸುತಿ ಬಾರೆ